ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಸಂಸದೀಯ ವ್ಯವಸ್ಥೆಯು ಜಗತ್ತಿನಲ್ಲೇ ಹೆಚ್ಚು ಪ್ರಜಾಪ್ರಭುತ್ವ ಗುಣ ಹೊಂದಿದೆ, ಕೇಂದ್ರ ಸಚಿವ ಕಿರಣ್ ರಿಜಿಜು. ಪೊಲೀಸ್ ಇಲಾಖೆಯ ಮುಂಜಾಗ್ರತಾ ಕ್ರಮದಿಂದ ಅಪರಾಧಗಳಿಗೆ ಕಡಿವಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶ್ರೀಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ವತಿಯಿಂದ ನಾಳೆ ಧರ್ಮಸ್ಥಳ ಸತ್ಯಯಾತ್ರೆ. ನಾಳೆ 125ನೇ ಆವೃತ್ತಿಯ ಮನ್ ಕಿ ಬಾತ್, ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಹಾಕಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಗೀತಾ, ಗೌರಿ ಗಣೇಶ ಹಬ್ಬ ಪ್ರಯುಕ್ತ ವಿಶೇಷ ರಿಯಾಯಿತಿ ಕೂಡ ಇದೆ, ಗೊತ್ತಿಲ್ವಾ ನಿಮ್ಗೆ? ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೀ, ಒಂದೊಳ್ಳೆ ಇನ್ಶೂರೆನ್ಸ್, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿಸಿನ ಬೆಳೆಯ ಸುಧಾರಿತ ತಳಿಗಳ ಬೀಜೋತ್ಪಾದನೆ, ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ AB ಮೋಹನ್ ಕುಮಾರ್ ಮತ್ತು ಚಾಮರಾಜನಗರ ತಾಲೂಕು ನಾಗವಳ್ಳಿಯ ಸೈಯದ್ ನಾಸಿರ್ ಅಹಮದ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಡಾಕ್ಟರ್ ಮೋಹನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸೈಯದ್ ನಾಸಿರ್ ಅಹಮದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಅರಿಶಿಣ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ನಾಸಿರ್ ಅಹಮದ್ ಅವರೇ, ಎಷ್ಟು ವರ್ಷಗಳಿಂದ ತಾವು ಅರಿಶಿಣ ಬೆಳೀತಿರ್ಬೋದು? ಸರ್, ನಾನು 1984 ಬೆಳೀತಾ ಇದ್ದೇನೆ. ಈ ಬೀಜೋತ್ಪಾದನೆ ಬಗ್ಗೆ ತಮಗೆ ಒಲವು ಬಂದಿದ್ದೆ ಹೇಗೆ? ಸರ್, ಈಗ ಇತ್ತೀಚೆಗೆ ಎಲ್ಲ ಒಳ್ಳೆ ವೆರೈಟಿ, ಕ್ರಿಕ್ಯುಮಿನ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು, ಆ ಥರ ಎಲ್ಲರೂ ಕೇಳ್ತಾ ಇದ್ದಾಗ ಕಂಪ್ನಿಗಳನ್ನವರು, ಆವಾಗ ನಾವು ರೈತರಿಗೆ ಒಳ್ಳೆಯ ಬೀಜನ ಮಾಡಿ ಕೊಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ, ಸುಮಾರು 4-5 ವರ್ಷದಿಂದ ಈಗ ಒಳ್ಳೊಳ್ಳೆ ತಳಿಗಳನ್ನ ನಾನು ಬೆಳೆದು ರೈತರಿಗೆ ಬೀಜಕ್ಕೆ ಕೊಡ್ತಾ ಇದ್ದೀನಿ. ಈ ಮಾಮೂಲಿ ಅರಿಶಿನ ಬೆಳೆಯೋಕ್ಕೂ ಬಿತ್ತನೆ ಬೀಜಕ್ಕಾಗಿ ಅರಿಶಿನ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನಾಸಿರ್ ಅಹಮದ್? ಹೌದು ಸರ್, ಸ್ವಲ್ಪ ನಾವು ಮಾಮೂಲಿ ಬೆಳಿಬೇಕಾಗಿದ್ದರೆ, ನಾವು ಬಿತ್ತನೆ ಬೀಜ ಮಾಡಬೇಕಾಗಿದ್ದರೆ ಸ್ವಲ್ಪ ಕೇರು ಜಾಸ್ತಿ ತಗೋಬೇಕು. ಅದಕ್ಕೆ ಸ್ವಲ್ಪ ಪ್ರಿಕಾಷನರಿಯಾಗಿ ಏನು ರೋಗ ಬರ್ದಿದ್ದಂಗೆ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಇದು ಮಾಡಿ, ಅದಕ್ಕೆ ಸ್ವಲ್ಪ ಫುಲ್ ಹಾರ್ವೆಸ್ಟ್ ಮಾಡುವಾಗ ಫುಲ್ ಮೆಚ್ಯೂರಿಟಿ ಮಾಡಿ ತೆಗೆದ್ರೆ ಆವಾಗ ಒಳ್ಳೆ ಸೀಡ್ ಪ್ರೊಡಕ್ಷನ್ ಬರುತ್ತೆ. ಆದಾಯದ ದೃಷ್ಟಿಯಿಂದ ನೋಡೋದಾದರೆ ವಾಣಿಜ್ಯವಾಗಿ ಅರಿಶಿನ ಬೆಳೆಯೋದು ಉತ್ತಮನೋ ಬೀಜಕ್ಕಾಗಿ ಅರಿಶಿನ ಬೆಳೆಯೋದು ಉತ್ತಮನೋ? ಸರ್, ಎರಡೂ ಸರಿಯಾಗುತ್ತೆ. ಬಟ್ ಬೀಜಕ್ಕಾಗಿ ಅಂದರೆ, ಒಂದು ನಮ್ಮ ಮನಸ್ಸಿನಲ್ಲಿ ರೈತರಿಗೆ ಹೆಲ್ಪ್ ಮಾಡಬೇಕು, ನಾವು ಒಳ್ಳೆ ಬೀಜ ಕೊಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರಬೇಕು. ದುಡ್ಡನ್ನು ನೋಡೋಕ್ಕೆ ಹೋದರೆ ಕಮರ್ಷಿಯಲ್ಲು ಮಾಡ್ಕೊಂಡ್ರೂ ಆಗುತ್ತೆ, ಬಟ್ ಇದು ಒಂಥರ ಸರ್ವಿಸು ಮಾಡ್ದಂಗೆ ಆಗುತ್ತೆ, ನಮಗೆ ದುಡ್ಡು ಸಿಕ್ಕುತ್ತೆ, ಎರಡಕ್ಕೂ ಇದು ಅನುಕೂಲ ಅನ್ನಿಸ್ತದೆ ನನಗೆ. ಯಾವ್ಯಾವ ತಳಿಯ ಬೀಜೋತ್ಪಾದನೆ ತಾವು ಮಾಡ್ತಾ ಇದ್ದೀರಿ? ಸರ್, ನಾನು ಪ್ರತಿಭಾ ಒಂದು, ಪ್ರಗತಿ ಒಂದು, ಅಲ್ಪಿ ಸುಪ್ರೀಮು, BSR 1, BSR 2, ಈಗ ಹೊಸದಾಗಿ BSR 3 ಒಂದು ತೆಗೆದಿದ್ದಾರೆ. ಅದು ಬಟ್ ಹೋದ ವರ್ಷ ಹೋಗಿದ್ದೆ ನಾನು ಅಲ್ಲಿ ರಿಸರ್ಚ್ ಸೆಂಟ್ರಿಗೆ, ಅದಿನ್ನೂ ಕೈಗೆ ಸಿಕ್ಕನಿಲ್ಲ, ಅದು ಇನ್ನೂ ಉತ್ತಮವಾಗಿದೆ ಅಂತ ಹೇಳ್ತಾರೆ. ಈಗ ನೀವು ಹೇಳಿದ ಅಷ್ಟೂ ತಳಿಗಳು ನಮ್ಮ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಚಾಮರಾಜನಗರ, ಮೈಸೂರು, ಮಂಡ್ಯ ಈ ಭಾಗಕ್ಕೆ ಸೂಕ್ತವಾಗಿದೆಯಾ? ಹಾಂ, ಇದೆ ಸರ್, ಎಲ್ಲ ಸೂಕ್ತವಾಗಿದೆ. ಹೇಳಿ ಡಾಕ್ಟ್ರೆ, ಅರಿಶಿಣ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ. ಸರ್, ಏನು ಈ ಅರಿಶಿಣದಲ್ಲಿ ಬೀಜೋತ್ಪಾದನೆ ಅನ್ನೋದು ಭಾರಿ ಪ್ರಮುಖವಾದಂಥದ್ದು. ಯಾಕೆ ಈಗ ನಾವು ಚಾಮರಾಜನಗರ, ಮೈಸೂರು ಈ ಭಾಗದಲ್ಲಿ ಅರಿಶಿಣ ಬೆಳೆಯುವಂಥ ಕಡೆ ನೋಡ್ತೀವಲ್ಲ, ರೈತರಿಗೆ ಸರಿಯಾದ ಬೀಜ ಸಿಗ್ದೇ ಅವ್ರ ಇಳುವರಿ ಕಡಿಮೆ ಆಗೋದನ್ನ ನೋಡ್ತೀವಿ. ಈಗ ನೀವು ರೈತರ ಹತ್ರ ಕೇಳಿದ್ರೆ ಅವ್ರು ಯಾವ ತಳಿ ಬೆಳೀತೀರ ಅನ್ನೋದು ಐಡಿಯಾನೇ ಇರಲ್ಲ, ಅದ್ರ ಗುಣಲಕ್ಷಣಗಳು ಕೂಡ ಗೊತ್ತಿರಲ್ಲ. ಹಾಗಾಗಿ ಆಯಾ ಭಾಗದಲ್ಲಿ ಸ್ವಲ್ಪ ಮುಂದಾಳತ್ವ ವಹಿಸ್ತಕ್ಕಂಥ ರೈತರು ಈ ಥರ ಬೀಜೋತ್ಪಾದನೆ ಮಾಡಿದ್ರೆ ಆ ಭಾಗದಲ್ಲಿ ಉತ್ಪಾದಕತೆ ಅಂತ ನಾವೇನು ಮಾತಾಡ್ತೀವಿ ಅಂದರೆ ಇಳುವರಿ, ಅದನ್ನು ಹೆಚ್ಚು ಮಾಡಲೇ ಇದು ಒಂದು ಸಹಕಾರಿಯಾಗುತ್ತೆ. ಈಗ ನಾಲ್ಕಾರು ತಳಿಗಳನ್ನ ಅವ್ರು ಹೆಸರಿಸಿದ್ರಲ್ವಾ, ನಾವು ಅರಿಶಿಣ ಬೆಳೀತಕ್ಕಂಥ ಒಂದು 80% ರೈತರಿಗೆ ಆ ತಳಿಗಳ ಪರಿಚಯ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬೀಜೋತ್ಪಾದನೆ ಸ್ಥಳೀಯವಾಗಿ ಮಾಡಬೇಕು, ಅದು ಅಲ್ಲೇ ಸಿಗಬೇಕು. ಆಮೇಲೆ ಅದಕ್ಕೆ ಸಾಕಷ್ಟು ಪ್ರಿಕಾಷನ್ ತಗೋಬೇಕಾಗುತ್ತೆ. ಸುಮ್ಮನೆ ಅರಿಶಿಣ ಬೆಳೆದಾಗಲ್ಲ, ಅದು ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವು ಗಂಟನೂ ಕೂಡ ಹಂತ ಹಂತಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡಬೇಕು. ಮತ್ತು ಕಟಾವು ಮಾಡೋದು ಕೂಡ ಸ್ವಲ್ಪ ಡಿಲೇ ಮಾಡಬೇಕಾಗತ್ತೆ. ಈಗ ರೈತರದ್ದೇನು ಇನ್ನೂ ಹಸಿರಾಗೇ ಇರುತ್ತೆ, ಸಂಕ್ರಾಂತಿ ಹಬ್ಬ ಬಂತು, ಜನವರಿ ಬಂತು, ಅವ್ರು ಕಟಾವು ಹೊರಟೋಗ್ಬಿಡ್ತಾರೆ. ಸೊ ಬೀಜೋತ್ಪಾದನೆ ಮಾಡಿದಾಗ ಕನಿಷ್ಠ ಒಂದು ತಿಂಗಳು ಡಿಲೇ ಮಾಡಿ ಹಾರ್ವೆಸ್ಟ್ ಮಾಡಬೇಕು. ಆರಂಭದಿಂದ ಬರೋಣ ಸರ್. ಎಸ್ ಸರ್. ಈಗ ತಾವು ಹೇಳಿದ್ರಲ್ಲ ಮಣ್ಣಿನ ಸಿದ್ಧತೆ, ಅದನ್ನು ಹೇಳಿ ಸರ್, ಹೇಗೆ ಮಾಡ್ಕೋಬೇಕು? ಮಣ್ಣಿನ ಸಿದ್ಧತೆ ಏನು ಅಂತಂದರೆ, ಒಂದು ಹಸಿರೆಲೆ ಗೊಬ್ಬರವನ್ನು ಅವರು ಹಾಕೋಬೇಕಾಗುತ್ತೆ. ಈಗ ನಾವು ಬೀಜೋತ್ಪಾದನೆ ಮಾಡ್ತೀವಿ ಅಂತಂದರೆ ಅದರದ್ದು ಫುಲ್ ಪೊಟೆನ್ಷಿಯಲ್ಲು ಎಕ್ಸಿಬಿಟ್ ಆಗಬೇಕದು. ಹಾಗಾಗಿ ಒಳ್ಳೆ ಪೋಷಕಾಂಶಗಳನ್ನ ನೀಡಬೇಕಾಗತ್ತೆ. ಸೊ ಗ್ರೀನ್ ಮೆನ್ಯೂರಿಂಗ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಕನಿಷ್ಠ 2 ತಿಂಗಳ ಮುಂಚೆ ರೈತರು ಮಾಡಲೇಬೇಕು, ಪ್ರತಿ ಬೆಳೆಗೂ ಕೂಡ ಮಾಡಬೇಕು. ಅದು ಮಾಡೋದ್ರಿಂದ ಮಣ್ಣಲ್ಲಿ ಏನಂದರೆ ಪೋಷಕಾಂಶಗಳು ಫಿಕ್ಸ್ ಆಗ್ತವೆ, ನೈಟ್ರೋಜನ್ ಫಿಕ್ಸಿಂಗ್ ಇರೋದ್ರಿಂದ. ಯಾವುದು ಚಂಬೆ ಇರ್ಬೋದು, ಅಲಸಂದೆ ಇರ್ಬೋದು, ಅಥವಾ ಹೆಸರು ಉದ್ದನ್ನು ಕೂಡ ರೈತರು ಹಾಕೋಬೋದು. ಮತ್ತು ಸಾಕಷ್ಟು ಬಯೋಮಾಸು ಭೂಮಿಗೆ ಬೀಳುತ್ತೆ. ಆಮೇಲೆ ಭೂಮಿಯಲ್ಲಿರ್ತಕ್ಕಂತಹ ಜೈವಿಕ ಮೈಕ್ರೋಬಯಲ್ ಲೋಡು ಚೆನ್ನಾಗಾಗುತ್ತೆ. ಆಮೇಲೆ ಸಾಕಷ್ಟು ಕಳೆಗಳು ಮತ್ತು ರೋಗಗಳು ಒಂದು ಹಂತಕ್ಕೆ ಅಲ್ಲೇ ಅವು ಮ್ಯಾನೇಜ್ ಆಗ್ತವೆ ಅಂತ ಹೇಳ್ತೀವಿ. ಒಂದು ನಂತರ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕು, ಚೆನ್ನಾಗಿ ಕಳೆತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು. ನಮ್ಮ ಶಿಫಾರಸು 10 ಟನ್ ಇದೆ, 10 ಟನ್ ಇವತ್ತಿನ ದಿವಸ ಸಿಗ್ತಾ ಇಲ್ಲ ಅಂತಂದರೆ ಒಂದಿಷ್ಟು ಸಿಟಿ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಈ ಥರ ಬೇರೆ ಬೇರೆ ಸೋರ್ಸ್ಗಳ ಕಡೆ ಮುಖ ಮಾಡಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರತಿ ಬೆಳೆಗೂ ಕೂಡ ಬಲ್ಕ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವುಗಳನ್ನ ಕೊಟ್ಟಿಗೆ ಗೊಬ್ಬರ ಇವುಗಳನ್ನ ಬಳಸಬೇಕು. ಇವೆರಡನ್ನ ಕಂಪಲ್ಸರಿ ರೈತರು ಮಾಡಬೇಕು. ಅದಾದಮೇಲೆ ಇನ್ನು ಸಾಧ್ಯವಾದರೆ ಅರಿಶಿಣ ಆದ್ದರಿಂದ ಸ್ವಲ್ಪ ಜಿಪ್ಸಮ್ ಬೆಳೆಸೋದು ಒಳ್ಳೆಯದು. ಜಿಪ್ಸಮ್ನಲ್ಲಿ ಸಲ್ಫರ್ ಮತ್ತು ಕ್ಯಾಲ್ಶಿಯಮ್ನ ಒಂದು ಇರೋದ್ರಿಂದ ಅದನ್ನು ನಾವು ಜಮೀನಿಗೆ ಸ್ಟಾರ್ಟಿಂಗಲ್ಲೇ ಅಂದರೆ ಭೂಮಿ ಸಿದ್ಧತೆ ಹಂತದಲ್ಲೇ ಹಾಕಬೇಕು. ಇದನ್ನೆಲ್ಲ ಹೇಗೆ ನಾವು ಮಾಡಬೇಕು, ಈ ಮೂರನ್ನು ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ ಉಳುಮೆ ಹಂತದಲ್ಲಿ, ಈಗ ಪ್ರಾಥಮಿಕ ಉಳುಮೆ ಅಂತಲ್ಲಿ ನಾವು ಗ್ರೀನ್ ಮೆನ್ಯೂರಿಂಗ್ ಮಾಡ್ಕೊಳ್ತೀವಿ, ಆಮೇಲೆ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಜಿಪ್ಸಮ್ನ ಸೇರಿಸ್ತೀವಿ. ಒಟ್ಟಾರೆಯಾಗಿ ಒಂದು ಮೂರು ಮೇಲ್ಮೈ ಉಳುಮೆ ಏನು ಮಾಡ್ತೀವಲ್ಲ, ಈ ಹಂತಗಳಲ್ಲಿ ಅವ್ರು ನೋಡಿಕೊಂಡು ಮಾಡಿದ್ರೆ ಒಳ್ಳೆಯದು. ನೀವು ಹೇಗೆ ಮಾಡ್ತೀರಿ ಸೈಯದ್ ನಾಸಿರ್ ಅಹಮದ್ ಅವರೇ? ಸರ್, ನಾವು ಫಸ್ಟೇ ಫೆಬ್ರವರಿಯಿಂದನೇ ಸಿದ್ಧತೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಸತಿ ಫಸ್ಟಾಗಿ ದೊಡ್ಡ ನೇಗಲಲ್ಲಿ ಮಣ್ಣನ್ನು ದಬ್ಬಾಕ್ತೀವಿ. ಆಮೇಲೆ ಅದಾದಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಒಂದು 10-12 ದಿನ, ಆಮೇಲೆ ಇನ್ನೊಂದು ಸರಿ ರೋಟಿವೇಟ್ರ್ ಹೊಡಿತೀವಿ. ಆಮೇಲೆ ಟೈಮ್ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಗ್ರೀನ್ ಮೆನೂರ್ಗೆ ಹೋಗ್ತೀವಿ. ಟೈಮು ಜಾಸ್ತಿ ಆಗ್ಬಿಡ್ತು, ಟೈಮ್ ಆಗಲಿಲ್ಲ ಅನ್ನಂಗಾದರೆ ದನೋನ್ ಗೊಬ್ಬರ, ವರ್ಮಿ ಕಾಂಪೋಸ್ಟು ಇದನ್ನು ಹಾಕ್ಬಿಡ್ತೀವಿ. ಬಿಫೋರ್ ಪ್ಲಾಂಟಿಂಗು ಜಿಪ್ಸೆಮ್ 1 ಎಕರೆಗೆ 200-250 kg ಸ್ಪ್ರೆಡ್ ಮಾಡಿ ಲಾಸ್ಟು ಇನ್ನೊಂದು 5-6 ದಿನ ಪ್ಲಾಂಟಿಂಗ್ ಮಾಡ್ತೀವಿ ಅಂದರೆ ಆವಾಗ ರೋಟಿವೇಟರ್ನ ನೋಡ್ಕೊಳ್ತೀವಿ. ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಈ ಎಲ್ಲ ಕ್ರಮಗಳನ್ನು ಮಾಡ್ತೀರಾ? ಅಂದರೆ ಒಂದೊಂದು ಸಾರಿ ಸಾಧ್ಯವಾದರೆ ಮಾಡಿಸ್ತೀವಿ, ಒಂದೊಂದು ಸತಿ ಸಾಧ್ಯ ಇದ್ದರೆ ನಮಗೆ ಸಾಕಾಗಷ್ಟು ನಮ್ಮದು ಮಾಡಿ ಪರಿಚಯ ಆಗಿದೆ. ಎಲ್ಲ ಟೈಮು ಎಲ್ಲ ಕ್ರಾಪ್ಗೂ ಮಾಡಲ್ಲ, 7 ವರ್ಷ, 3 ವರ್ಷ, 4 ವರ್ಷಕ್ಕೆ ಒಂದು ಸಾರಿ ಮಾಡ್ಕೊಳ್ತೀವಿ. ಹೇಳಿ ಸರ್ ಮುಂದೆ. ಇದು ಪ್ರಾಥಮಿಕವಾಗಿ ಅವ್ರು ಮಾಡಬೇಕಾಗಿರೋದು. ನಂತರ ಒಂದು ಉತ್ತಮವಾದಂಥ ಬೀಜವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಬೀಜೋತ್ಪಾದನೆಗೆ ಹೋಗ್ತಾ ಇದ್ದಾರೆ, ಸಾಮಾನ್ಯ ನಮ್ಮಲ್ಲಿ ರೈತರು ಏನು ಮಾಡ್ತಾರೆ, ಅವ್ರೇನು ಬೆಳೀತಾರೆ ಅದನ್ನೇ ಬೀಜವಾಗಿ ಇಟ್ಕೊಳ್ತಾರೆ, ಅದರಲ್ಲಿ ಸೆಲೆಕ್ಷನ್ ಅನ್ನೋದನ್ನ ಮಾಡಲ್ಲ. ಅದನ್ನು ಕಂಪಲ್ಸರಿ ಮಾಡಬೇಕು. ಇವಾಗ ನಮ್ಮಲ್ಲಿ ರೈತರು ಬೆಳೀತಕ್ಕಂಥ ತಳಿಗಳು ಹೆಸರಿಸ್ತೀನಿ. ಸೇಲಂ ಲೋಕಲ್ ಅನ್ನೋದು ಸ್ವಲ್ಪ ಜಾಸ್ತಿ ಏರಿಯಾದಲ್ಲಿದೆ, ಕಡಪಾ ಲೋಕಲ್ ಅಂತಕ್ಕಂಥದ್ದಿದೆ, ಆಮೇಲೆ ಈರೋಡ್ ಲೋಕಲ್ ಅಂತಕ್ಕಂಥದ್ದು, ಇನ್ನೂ ಸಾಕಷ್ಟು ತಳಿಗಳಿದ್ದಾವೆ, ಅವ್ರ ಹೆಸರು ಕೂಡ ರೈತರಿಗೆ ಗೊತ್ತಿಲ್ಲದೆ ಇರ್ಬೋದು. ಇವುಗಳನ್ನೇ ರಿಪೀಟಾಗಿ ಬಳಸ್ತಿದ್ದಾರೆ. ಈಗ ಚೇಂಜ್ಗೆ ಹೋದರೆ ಏನು ಕೇಳ್ತಾರೆ, ಮತ್ತು ಅದಕ್ಕೇನು 15-20 ರೂಪಾಯಿ ಕೆ ಜಿ ಕೊಡಬೇಕು ಅಂತ ಕೆಲವರು ತಗೊಳ್ಳಲ್ಲ. ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ನನಗೆ ಅಂತ ಇಟ್ಕೊಳ್ಳೋಂಥವ್ರು ಇದ್ದಾರೆ. ಬಟ್ ಈ ಕೆಲವು ಸುಧಾರಿತ ತಳಿಗಳನ್ನ ಹೆಸರಿಸ್ತೀನಿ. ಇವುಗಳು ಯಾಕೆ ಇಂಪಾರ್ಟೆಂಟು? ಚಾಮರಾಜನಗರ 10,000 ಹೆಕ್ಟೇರು ಅರಿಶಿನ ಬೆಳಿತೀವಿ, ಅದರಲ್ಲಿ ಒಳ್ಳೆ ಗುಣಮಟ್ಟದ ಅರಿಶಿನದ ಕೊರತೆ ಇದೆ. ಈಗ ಹೇಗಾದರೂ ಎಕ್ಸ್ಪೋರ್ಟರ್ ಬರ್ತಾರೆ, ಕರ್ಕುಮಿನ್ ಜಾಸ್ತಿ ಇರಬೇಕು. ಅವುಗಳು ನಾನೇನು ಹೆಸರಿಸಿದ್ನಲ್ಲ ಸ್ಥಳೀಯ ತಳಿಗಳು, ಅವುಗಳಲ್ಲಿ ಕರ್ಕುಮಿನ ಅಂಶ ಕಡಿಮೆ ಇದೆ, ಎಣ್ಣೆ ಅಂಶ ಕಡಿಮೆ ಇದೆ. ಹಾಗಾಗಿ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ನಾವೇನಾದ್ರು ಮಾತಾಡೋದಾದರೆ ಸುಧಾರಿತ ತಳಿಗಳನ್ನು ರೈತರಿಗೆ ತಲುಪಬೇಕು, ಅವ್ರು ಬೆಳಿಬೇಕು. ಇನ್ನೊಂದು ಸುಧಾರಿತ ಬೇಸಾಯ ಪದ್ಧತಿ ಒಂದು ಭಾಗ ಆದರೆ ತಳಿಗಳನ್ನು ಬಳಕೆ ಮಾಡ್ಕೊಳ್ಳೋದೇ ಒಂದು ಭಾಗ ಅಂತ ಹೇಳ್ತೀನಿ. ಯಾಕಂದರೆ ಅದು ಜೆನೆಟಿಕ್ ಮೆಟೀರಿಯಲ್ ಕೆಪಾಸಿಟಿ. ಈಗ ಸೇಲಮ್ಮಲ್ಲಿ ನೀವು ಏನೇ ಮಾಡಿದ್ರೂ ಅದು 5% ಕರ್ಕುಮಿನ ಅಂಶ ಬರೋಲ್ಲ. ಇಳುವರಿ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು, ಬಟ್ ಕರ್ಕುಮಿನ ಮತ್ತು ಎಣ್ಣೆ ಅಂಶ ಇದೆಯಲ್ಲ ಅದು ನಾವು ಎಷ್ಟೇ ಚೆನ್ನಾಗಿ ಬೆಳೆದರೂ ಬರೋಲ್ಲ. ಅದೇ ಈಗ ಪ್ರತಿಭದಲ್ಲಿ ನಾನು ಹೇಳಿದ್ರೆ ಅದು 5.5% ಕರ್ಕುಮಿನ ಬರುತ್ತೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನೋಡಿಕೊಂಡ್ರೆ. ಅಲಪಿ ಸುಬ್ರಹ್ಮಣ್ಯ ಇನ್ನೂ ಜಾಸ್ತಿ ಬರುತ್ತೆ, 6-6.5% ತೆಗೆದಿರೋಂಥ ರೈತರು ಇದ್ದಾರೆ. ಆಮೇಲೆ ಇಳುವರಿದು ಹೇಗೆ ಅಂತಂದರೆ, ಇವಾಗ ನಮ್ಮ ಸಾಮಾನ್ಯ ರೈತರ ಹತ್ರ ಕೇಳಿದ್ರೆ ಒಂದು ಎಕರೆಗೆ ಏನು ಅರಿಶಿನ ಸಿಗುತ್ತೆ ನಿಮಗೆ ಅಂತಂದರೆ ಬೇಯಿಸಿರೋ ಅರಿಶಿನ 20 ಕ್ವಿಂಟಲ್ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಈ ಪ್ರತಿಭದಲ್ಲಿ 42 ಕ್ವಿಂಟಲ್ ಗಂಟನೂ ಸಿಗೋಂಥ ಚಾನ್ಸ್ ಇದೆ. ಅಂದರೆ ಅದು ಅವರು ಬೇಸಾಯದ ಮೇಲೆ ಅವರೇಜ್ ಅಂದರೆ ಒಂದು 35 ಕ್ವಿಂಟಲ್ ಹೇಳ್ಬೋದು ನಾವು. ಸೊ ಹಾಗಾಗಿ ಒಂದು ಎಕರೆಗೆ ನೋಡಿ 15 ಕ್ವಿಂಟಲ್ ಇಳುವರಿ ಜಾಸ್ತಿ ಆಗ್ತಿದೆ, ಕರ್ಕುಮಿನ ಅಂಶ ಜಾಸ್ತಿ ಆಗ್ತಿದೆ. ಆವಾಗ ಅವನೇನಂತಂದರೆ ಅದೊಂದು ವಾಣಿಜ್ಯ ಬೆಳೆ, ಮಾರಾಟಕ್ಕೂ ಕೂಡ ಅವನು ಡಿಮ್ಯಾಂಡ್ ಮಾಡ್ಬೋದು. ಕರ್ಕುಮಿನ ಜಾಸ್ತಿ ಇದೆ ಮೆಡಿಸಿನಲ್ಗೋ ಅಥವಾ ಇನ್ನೊಂದಕ್ಕೋ ಮಾರಾಟಕ್ಕೆ ಅವನು ಡಿಮ್ಯಾಂಡ್ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಸುಧಾರಿತ ತಳಿಗಳನ್ನು ಬೀಜೋತ್ಪಾದನೆ ಮಾಡೋದು ಪ್ರಮುಖ. ಯಾಕೆ ಅಂತ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಯಾಕಂದರೆ ಇಲ್ಲಿ 800 ಕೆಜಿ ಹಾಕ್ತಾರೆ ಒಂದು ಎಕರೆಗೆ ನಮ್ಮ ರೈತರು. 800 ಕೆಜಿನ ಸ್ಥಳೀಯವಾಗೆ ಮಾಡ್ಕೊಳ್ದಾನೆ, ನಾನು ಕೇರಳದಿಂದನೋ ತಮಿಳ್ನಾಡಿಂದನೋ ತರ್ತೀನಿ ಅನ್ನೋದರಲ್ಲಿ ಏನು ಅರ್ಥ ಇಲ್ಲ. ಸ್ಥಳೀಯವಾಗಿ ಮಾಡ್ಕೋಬೇಕು, ಆಗ ಸ್ಥಳೀಯ ವಾತಾವರಣಕ್ಕೆ ಹೊಂದ್ಕೊಳ್ತಕ್ಕಂಥ ತಳಿಗಳನ್ನ ರೈತರು ಬಳಸಬೇಕು. ನಿಮ್ಮ ಅಭಿಪ್ರಾಯ ಹೇಳಿ ನಾಸಿರ್ ಅವರೆ. ಬಹುಶಃ ನೀವು ಹಿಂದೆ ಬೇರೆ ಬೇರೆ ತಳಿ ಬಳಸ್ತಾ ಇದ್ರಿ, ಈಗ ಈ ತಳಿ ಬಳಸ್ತಾ ಇದ್ದೀರಿ, ತಮಗೆ ಹೇಗೆ ಅನ್ಸುತ್ತೆ? ಸರ್, ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಕರ್ಕುಮಿನ್ ಪರ್ಸೆಂಟೇಜ್ಗೆ ಲೆಕ್ಕ ಹಾಕೋಕೆ ಹೋದರೆ ಆ ವೆರೈಟಿಗೂ ಈ ವೆರೈಟಿಗೂ ಭಾರಿ ವ್ಯತ್ಯಾಸ ಇದೆ. ಇದರಲ್ಲಿ ಇನ್ನೊಂದು ಏನಂದರೆ, ನಮಗೆ ಗೌರ್ಮೆಂಟಿಂದಾಗಲಿ, KVKಯಿಂದಾಗಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದಾಗಲಿ ರೈತರಿಗೆ ಇನ್ನೂ ಅಷ್ಟು ಅನುಭವ ತಿಳುವಳಿಕೆ ಬಂದಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇದನ್ನ ಈ ತಳಿಗಳು ಬೆಳಿಬೇಕಾಗಿದ್ರೆ ರೈತನಿಗೂ ಅರ್ಥ ಮಾಡಿಸಿ ಇದೇನೇನು ಮಾಡಬೇಕು ಅಂದರೆ, ಇದನ್ನು ಕರ್ಕುಮಿನ್ ಪರ್ಸೆಂಟೇಜ್ನಲ್ಲಿ ಪರ್ಚೇಸಿಂಗ್ನ ತರಬೇಕು. ಮಾರ್ಕೆಟ್ನಲ್ಲಿ ಏನಂದರೆ, ಹೋದರೆ ಅಷ್ಟೇ ಅರಿಶಿನ, ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಅಂತ ರೈಟ್ ಬಂದಾಗ ಆವಾಗ ರೈತರು ಇದಕ್ಕೆ ಮುಂದೆ ಬರಲ್ಲ. ಆವಾಗ ಸ್ವಲ್ಪ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಮೇನ್ ಮಾರ್ಕೆಟಿಂಗೇ ನೋಡ್ತಾರೆ. ಮಾರ್ಕೆಟಿಂಗ್ ನೋಡಿದಾಗ ಈ ವೆರೈಟಿನ ಹಾಕಿದ್ರೆ ನನಗೆ 1,000 ರೂಪಾಯಿ ಜಾಸ್ತಿ ಸಿಕ್ಕುತ್ತೆ ರೈಟ್ನಲ್ಲಿ, 2,000 ರೂಪಾಯಿ ಜಾಸ್ತಿ ಸಿಕ್ಕುತ್ತೆ ಅಂದಾಗ ನಾವು ರೈತರೆಲ್ಲ ಮುಂದೆ ಬರ್ತಾರೆ. ಅಲ್ಲ, ಇಳುವರಿಯಿಂದ ಹೇಳಿದ್ರು, ಇಳುವರಿ ಜಾಸ್ತಿ ಬರುತ್ತೆ ಈ ತಳಿ ಜಾಲಿ. ಸರ್, ನನಗೆ ಈಗ ಸುಮಾರು 1 ಎಕರೆನಲ್ಲಿ ಹಸಿ ಅರಿಶಿನ 20 ಟನ್ 22 ಟನ್ ಬರುತ್ತೆ. 22 ಟನ್ ಬಂದಾಗ ಒಳ್ಳೆ 240-270 ಜಿನ್ವರೆಗೆ ನಾವು ಮೆಚ್ಯೂರಿಟಿ ಮಾಡಿ ತೆಗೆದ್ರೆ, 100 ಕೆಜಿ ಬೇಯಿಸಿದ್ರೆ 21-22 ಕೆಜಿವರೆಗೆ ನಿಮಗೆ ಪ್ರತಿಭಾದಲ್ಲಿ ಸಿಕ್ಕುತ್ತೆ. ಪ್ರಗತಿನ 180ಗೆ ಶಾರ್ಟ್ ಡ್ಯೂರೇಷನ್ ಅದು, ಅದನ್ನು 180-200 ಜನ ಮೆಚ್ಯೂರಿಟಿ ಮಾಡಿ ಫುಲ್ಲು ತೆಗೆದ್ರೆ, 100 ಕೆಜಿ ಬೇಯಿಸಿದ್ರೆ 17.5 ಕೆಜಿನಿಂದ 18 ಕೆಜಿ ಬರುತ್ತೆ. BSR 1 BSR 2 ಏನಿದೆ ಅದಕ್ಕೆ ಅಷ್ಟೇ ಬರುತ್ತೆ. ಅಲ್ಪಿ ಸುಪ್ರೀಮು ಸೇಮ್ ಬರುತ್ತೆ. ಸೈಲಮ್ ಸ್ವಲ್ಪ ಜಾಸ್ತಿ ಬರುತ್ತೆ ತೂಕದಲ್ಲಿ, ಬಟ್ ಟೋಟಲ್ ಏರಿಯಾ ಈಲ್ಡ್ ತಗೊಂಡಾಗ ಸ್ವಲ್ಪ ಇದರಷ್ಟು ಬರಲ್ಲ. ಮ್ಯಾಕ್ಸಿಮಮ್ ನಿಮಗೆ 18 ಟನ್ನು 17 ಟನ್ನು ಇಷ್ಟು ಬರುತ್ತೆ. ಸ್ವಲ್ಪ ರೈಟ್ನಲ್ಲಿ ಜಾಸ್ತಿ ಸಿಗುತ್ತೆ. ಇಲ್ಲಿ ನಮ್ಮ ರೈತರು ಏನಂದರೆ, ಸೈಲಮು ಅದು ಇದು ಅಂತ ತಿಳ್ಕೊಳ್ಳಲ್ಲ. ಹೈಬ್ರಿಡ್ ದಪ್ಪ ಅರ್ಶಿನಕ್ಕೆಲ್ಲ ಹೈಬ್ರಿಡು ಅಂತಾರೆ, ಸಣ್ಣ ಅರ್ಶಿನಕ್ಕೆಲ್ಲ ಲೋಕಲ್ ವೆರೈಟಿ ಅಂತ ಅರ್ಥ ಮಾಡ್ಕೋತಾರೆ. ಅದನ್ನು ಈ ಇದಕ್ಕೆ ಸ್ವಲ್ಪ ಎಕ್ಸ್ಟೆನ್ಷನ್ ಕೆಲಸ ಜಾಸ್ತಿ ಮಾಡಿ ರೈತರಿಗೆ ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಈ ಚೇಂಜ್ ಮಾಡ್ಕೊಳಕ್ಕೆ ಜಾಸ್ತಿ ಆಗುತ್ತೆ. ಹೇಳಿ ಮೋಹನ್ ಕುಮಾರ್ ಅವರು. ಹೌದು, ಇವರು ಹೇಳಿದಾಗೆ ರೈತರಿಗೆ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿನ ನಾವು ಇನ್ನೂ ಕೊಡಬೇಕು. ಕೊಡೋದ್ರ ಜೊತೆಗೆ ಅದು ಸ್ಥಳೀಯವಾಗಿ ಸಿಗಂಗಾಗಬೇಕು. ಆವಾಗ ರೈತ ಏನು ಮಾಡ್ತಾನೆ, ಸ್ವಲ್ಪ ಅದನ್ನು ಉಪಯೋಗಿಸ್ತಾರೆ. ಆಗ ಅವರಿಗೆ ಒಂದು ಅನುಭವ ಬರುತ್ತೆ, ಅನುಭವ ಬಂದಾಗ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಈ ಪೋರ್ಟ್ರೇನಲ್ಲಿ ನೀವು ಸಸಿಗಳನ್ನು ಅಭಿವೃದ್ಧಿ ಮಾಡಿ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ರಿ, ಅಂದರೆ ಹೊಸ ತಳಿಗಳನ್ನು. ಹೌದು, ಈಗ ಬೀಜೋತ್ಪಾದನೆಗೆ ಏನು ಸಸಿಗಳನ್ನು ಬಳಸ್ತಾರೆ, ಈ ಪೋರ್ಟ್ರೇ ವಿಧಾನದಲ್ಲಿ ಬಳಸೋದಕ್ಕೆ ತಾವು ಸಜೆಸ್ಟ್ ಮಾಡಲ್ವಾ ಅಥವಾ ನೇರವಾಗಿ ಗಡ್ಡೆನೇ ಬಳಸಬೇಕು ಅಂತ ಹೇಳ್ತೀರಾ? ಅಲ್ಲ, ಎರಡೂ ಕೂಡ ಒಂದು ಚೆನ್ನಾಗೇ ಇದೆ. ಒಂದು ಈಗ ನಮ್ಮ ಹತ್ರ ಏನಾಗ ಹೊಸ ತಳಿ ಅದು ಮಾಡ್ತಿದ್ದಾರೆ, ಅಷ್ಟಾಗಿ ಅವ್ರ ಹತ್ರ ಬೀಜ ಇಲ್ಲ ಅಂದಾಗ ಪೋರ್ಟ್ರೇ ಮೆಥಡನ್ನು ಮಾಡ್ಕೋಬೋದು. ಅಥವಾ ರೈತರೇ ಮಾಡ್ಕೊಳ್ತೀರ ಅಂದರೆ ಪೋರ್ಟ್ರೇ ಮೆಥಡ್ ಚೆನ್ನಾಗೇ ಇದೆ. ಏನು ಒಂದು 200 ಕೆಜಿಗೆ ಒಂದು ಎಕರೆಗೆ ಏನು ಬೇಕೋ ಅಷ್ಟು ಗಿಡಗಳನ್ನ ಅವರು ಸಸಿಗಳನ್ನ ಬೆಳ್ಕೋಬೋದು. ಕೆಲವು ರೈತರು ಏನು ಮಾಡ್ತಾರೆ, ಇಲ್ಲಿ ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾರೂ ಬೀಜ ತಗೊಳ್ಳಲ್ಲ, ಮಳೆ ಬಂದ ಮೇಲೆ ಅವರು ಬೀಜನ ಸರ್ಚ್ ಮಾಡ್ತಾರೆ ರೈತರು. ಹಾಗಾಗಿ ಅಲ್ಲಿ ಏನಾಗುತ್ತೆ, ಆವಾಗ ಯಾವ ವೆರೈಟಿ ಸಿಗುತ್ತೆ ಆ ವೆರೈಟಿನ ಹಾಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಸೊ ಮುಂಚೆನೇ ಒಂದು ಸ್ವಲ್ಪ ಒಂದು 2 ತಿಂಗಳು ಮುಂಚೆನೇ ನಾನು ನರ್ಸರಿ ಮಾಡ್ಕೊಳ್ಳೋಣ, ಗಿಡ ರೈಸ್ ಮಾಡ್ಕೊಳ್ಳೋಣ, ಮೇ ತಿಂಗಳು ಮೇ 15 ನಂತರ ನಾಟಿ ಮಾಡೋಣ ಅಂತ ಮನೋಭಾವ ಕಡಿಮೆ ರೈತರಲ್ಲಿ. ಹಾಗಾಗಿ ಪೌಡ್ರ್ ಮೆಥಡ್ನ ಸಾಕಷ್ಟು ಜನಗಳಿಗೆ ಪ್ರಚಾರ ಪಡಿಸಿದ್ರೂ ಅದು ಅಷ್ಟು ಮಟ್ಟಿಗೆ ಟೇಕಪ್ ಆಗಿಲ್ಲ. ಅವ್ರೇನು ಹೇಳ್ತಾರೆ, ನೀವೇ ರೈಸ್ ಮಾಡಿಕೊಟ್ಬಿಡಿ ಸೀಡ್ಲಿಂಗ್ಸ್ ಅಂತಾರೆ. ಅದು ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅದು ರೈತರಿಗೆ ಹೊರೆ ಆಗುತ್ತೆ ಅಂತ. ಈಗ ಒಂದು ಎಕರೆಗೆ 25,000-30,000 ಗಿಡ ಬೇಕಾಗುತ್ತೆ. ಸೊ 2 ರೂಪಾಯಿ ಅಂತ ಒಂದು ಗಿಡಕ್ಕೆ ನಾವು ಹೇಳಿದ್ರು ನೋಡಿ 50,000 ರೂಪಾಯಿ ಖರ್ಚಾಗುತ್ತೆ. 50,000 ಬದಲು ಇಲ್ಲಿ 8 ಕ್ವಿಂಟಲ್ ಅರಿಶಿನನೇ ಸಿಕ್ಬಿಡುತ್ತಲ್ಲ, ಒಂದು ಎಕರೆ ಏನು ಬೇಕು ಅದು. ಆ ಥರ ಇಲ್ಲಿ ಸ್ವಲ್ಪ ಹೊರಗಡೆ ವ್ಯವಸ್ಥೆನೂ ಕೂಡ ಆಗಿದೆ. ಸೊ ರೈತರೇ ಮಾಡ್ಕೊಳ್ತಾರೆ ಅಂದರೆ ಪೋರ್ಟ್ರೇ ಮೆಥಡ್ ಒಳ್ಳೆ ಮೆಥಡ್. ನೀವೇನು ಮಾಡ್ತೀರಿ ನಾಸಿರ್ ಅಹಮದ್ ಅವರು? ಸರ್, ನಾನು ಪೋರ್ಟ್ರೇನು ಟ್ರೈ ಮಾಡಿದ್ದೀನಿ, ಬಟ್ ನಮ್ಮ ಹತ್ರ ಸೀಡ್ಸ್ ಪ್ರೊಡಕ್ಷನ್ ಇದೆಲ್ಲ, ನಾವೇ ಒಳ್ಳೆ ಮೆಚ್ಯೂರಿಟಿ ಮಾಡೋದ್ರಿಂದ ಈಗ ಗೆಡ್ಡೆನೇ ನಾವು ಹಾಕ್ಕೊಳ್ತಾ ಇದ್ದೀವಿ. ಬಟ್ ಆ ಟೆಕ್ನಾಲಜಿನೂ ಒಳ್ಳೆಯದು, ಏನು ತೊಂದರೆ ಇಲ್ಲ. ಒಂದು ತಿಂಗಾಗಬೇಕಾದ್ರೆ ನಾವು ಜಮೀನನ್ನ ಸಿದ್ಧತೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು 1 ತಿಂಗಳ ಟೈಮ್ ಉಳಿಸ್ಕೋಬೋದು ಅದರಲ್ಲಿ ಅಂದರೆ. ಬಟ್ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಸ್ವಲ್ಪ ಹುಷಾರಾಗಿ ಮಾಡಬೇಕಷ್ಟೇ. ಅದನ್ನು ಟ್ರಾನ್ಸ್ಪ್ಲಾಂಟಿಂಗ್ ಮಾಡುವಾಗ ಸ್ವಲ್ಪ ಕರೆಕ್ಟಾಗಿ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ಬೀಜೋತ್ಪಾದನೆಗೆ ಅಂತ ಬೀಜ ಬೆಳೀತಾರಲ್ಲ, ಅವರು ಅದೇ ಬೀಜವನ್ನು ಮರುವರ್ಷಕ್ಕೂ ಬಳಕೆ ಮಾಡ್ಬೋದಾ? ಮಾಡ್ಬೋದು ಸರ್. ಇವಾಗ ಅರಿಶಿನ ಏನಿದೆ, ಬೀಜದಿಂದ ನಾವು ಮೇನಾಗಿ ಬೆಳೀತಕ್ಕಂಥ ಬೆಳೆ. ಇಲ್ಲಿ ಏನು ಪ್ರಮುಖವಾಗಿ ನೋಡಬೇಕು, ಬೀಜೋತ್ಪಾದನೆಗೆ ಬೆಳೆದಿರೋರು ಈಗ 1 ಎಕರೆಗೆ ನಾಸಿರ್ ಸಾಹೇಬ್ರು ಹೇಳಿದ್ರು 20 ಟನ್ನು ನಮಗೆ ಬರುತ್ತೆ 1 ಎಕರೆಗೆ ಅಂತ. ಸೊ ಅಲ್ಲಿ ಬಂದಂಥ 20 ಟನ್ನು ಕೂಡ ಮುಂದಿನ ವರ್ಷ ಬೀಜಕ್ಕೆ ಯೋಗ್ಯ ಇರಲ್ಲ, ಅದು ಪ್ರಮುಖ. ಈಗ ನಾವು ಏನು ಬೆಳೆದಿದ್ದೀವಿ 20 ಟನ್ನು ಮಾರಿದ್ರೆ ಅದು ಉಪಯೋಗ ಆಗಲ್ಲ, ಅದರಲ್ಲಿ ಅವರು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಈಗ ಸರಿಯಾಗಿ ಬಂದಿಲ್ದಿರ್ತಕ್ಕಂಥದ್ದು, ಬೆಳವಣಿಗೆ ಆಗಿಲ್ದಿರ್ತಕ್ಕಂಥದ್ದು, ಸ್ವಲ್ಪ ಅದರಲ್ಲಿ ಒಂದು 15-20% ಡಿಫೆಕ್ಟ್ ಬರ್ತಕ್ಕಂಥದ್ದನ್ನು ಅದನ್ನು ಸೆಗ್ರಿಗೇಟ್ ಮಾಡಬೇಕು. ಸೊ ನಮಗೇನು ಸೆಲೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಆ ಸೆಲೆಕ್ಷನಲ್ಲಿ ಚೆನ್ನಾಗಿರ್ತಕ್ಕಂಥ ಬೀಜ ಮುಂದಿನ ಜನ್ರೇಷನ್ಗೆ ಹೋಗಬೇಕು. ಸೊ ನಾವು ಒಂದು 60-70% ಬೀಜವನ್ನು ಮುಂದಿನ ಜನ್ರೇಷನ್ಗೆ ಹಾಕ್ಬೋದು ಸೆಲೆಕ್ಷನ್ ಮಾಡಿ. ಇನ್ನೊಂದು 15-20% ಏನಿದೆಯಲ್ಲ, ಸ್ವಲ್ಪ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳು ಇರ್ತಾವಲ್ವ, ಅದನ್ನು ಬೇಯಿಸ್ಕೊಂಡು ನಾವು ಮಾರಾಟ ಮಾಡ್ಬೋದು. ಈ ತಾಯಿ ಬೀಜ ಅಂತಂದರೆ ಅದನ್ನು ಎಷ್ಟು ವರ್ಷಕ್ಕೊಮ್ಮೆ ಬದಲಿಸಬೇಕಾಗತ್ತೆ ಬೀಜೋತ್ಪಾದನೆ ಮಾಡುವಂಥ ರೈತರು? ಸರ್, ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರು 5 ವರ್ಷಗಂಟನೂ ಮೇಂಟೈನ್ ಮಾಡ್ಬೋದು ಸರ್. 5 ವರ್ಷಕ್ಕೊಂದು ಬದಲಾದರೆ ಸಾಕಾಗುತ್ತೆ, ಅಪ್ ಟು 5 ಇಯರ್ಸ್. ಓಕೆ, ನೀವೇನು ಮಾಡ್ತೀರಿ ನಾಸಿರ್ ಅವರೇ? ಸರ್, ಒಂದು 5-4 ವರ್ಷಕ್ಕೆ ಚೇಂಜ್ ಮಾಡಿದ್ರೆ ಭಾಳ ಒಳ್ಳೆಯದು. ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ನಮಗೆ ICRಲೇ ಆಗಲಿ ಅಷ್ಟಾಗಲಿ ಸಿಕ್ಕಲ್ಲ. ಅವರು 100 ಕೆಜಿ ಅಥವಾ 200 ಕೆಜಿ ಅಥವಾ 300 ಕೆಜಿ, ಮ್ಯಾಕ್ಸಿಮಮ್ 500 ಕೆಜಿ ಕೊಡೋದು ಭಾರಿ ಕಷ್ಟ ಒಂದು ರೈತನಿಗೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಈ ನಮ್ಮ ಜಮೀನಿನಲ್ಲೇ ಬೆಳೀತಾ ಇರೋದು ಅಲ್ಲೇ ರೊಟೀನ್ ಮಾಡಬಾರ್ದು. ನಮ್ಮ ಸೆಲೆಕ್ಷನ್ ಮಾಡಿ ಇನ್ನೊಂದು ಬೇರೆ ಕಡೆ ಜಮೀನಿನಲ್ಲಿ ಹಾಕಿ ಅದನ್ನು, ಈಗ ಕೆಲವರು ಕಪ್ಪು ಮಣ್ಣು, ಮರಳು ಮಿಶ್ರ, ಕೆಂಪು ಮಣ್ಣು ಅಂತೀವಲ್ಲ, ಆ ಥರ ಈ ವರ್ಷದ್ದು ಕಪ್ಪು ಮಣ್ಣಲ್ಲಿ ನಾವು ಬೆಳೆದಿದ್ರೆ ಇನ್ನೊಂದು ಸರ್ತಿ ನಾವು ಕೆಂಪು ಮಣ್ಣಲ್ಲಿ ಹಾಕಿ ಅದನ್ನು ಆ ಜಮೀನಿಂದ ಇಲ್ಲಿಗೆ ತಂದ್ಕೊಂಡ್ರೆ ಅದು ಸ್ವಲ್ಪ ಚೇಂಜ್ ಬಂದಂಗೆ ಆಗುತ್ತೆ. ಈಗ ಮೋಹನ್ ಸರ್ ಹೇಳ್ದಂಗೆ ಮೇನ್ ಏನಂದರೆ, ರೈತ ಅವ ಆನೆಸ್ಟಾಗಿ ಬೀಜಕ್ಕಂತ ಮಾಡಿದವನು 75% ಹೈಕೊಂಡು ಕೊಟ್ಟರೆ ಅದು ರೈತರಿಗೆ ಉತ್ತಮವಾಗಿ ಸಿಕ್ಕುತ್ತೆ. ಎಲ್ಲ ಸುಮ್ಮನೆ ಒಂದು ಕಡೆಯಿಂದ ಕಮರ್ಷಿಯಲ್ ತುಂಬಿ ಕೊಡ್ತೀವಲ್ಲ, ಆ ಥರ ಕೊಟ್ಟಿದ್ರೆ ಆ ರೈತರಿಗೆ ಸ್ವಲ್ಪ ಸರಿಯಾಗಿ ಕ್ರಾಪು ಬರಲ್ಲ. ಬಟ್ ಏನಂದರೆ ಭಾಳ ನೋವು ಏನಾಗುತ್ತೆ ಅಂದರೆ, ನಮ್ಮ ರೈತರೇ ಇನ್ನೂ ಬುದ್ಧಿ ಕಲ್ತಿಲ್ಲ. ಯಾಕೆ ಅಂದರೆ, ಇವಾಗ ಒಳ್ಳೆ ಜಾಗದಲ್ಲಿ ಸಿಗ್ತಾ ಇದೆ ಅಂದರೂ ಕಮ್ಮಿಗೆ ಅಂದರೆ ಒಂದು ತಿಂಗಳು ಮುಂಚೆನೂ ತಗೊಂಡು ಮಡಿಕೊಳ್ಳೋಕೆ ಇಷ್ಟಪಡಲ್ಲ. ಎಲ್ಲ ತಮಿಳ್ನಾಡಿಂದ ತಂದು ಸಂತೆನಲ್ಲಿ ಮಾರ್ತಾರಲ್ಲ, ಅಲ್ಲಿ ಹೋಗಿ ತಗೊಂಡೋಗಿ ನೆಟ್ಬಿಡ್ತಾರೆ. ಆಮೇಲೆ ಈ ಸೊಸಿ ಬಗ್ಗೆ ಏನಂದರೆ, ನಮ್ಮ ರೈತರದು ಇನ್ನೊಂದು ಏನಂದರೆ, ಭಾಳ ಜನ ಇಂಟರ್ ಕ್ರಾಪ್ ಮಾಡ್ತಾರೆ, ಗುಂಡಲ್ಪೇಟೆ ಏರಿಯಾ ಅಲ್ಲಿ ಎಲ್ಲ ಈರುಳ್ಳಿ ಹಾಕ್ತಾರೆ, ಅವ್ರಿಗೆ ಈ ಸೊಸಿ ಸೂಟ್ ಆಗಲ್ಲ. ಅವರು ಅವರು 7 ಕಿಲೋ ಮೇಲೆ ಅಟೆನ್ಷನ್ ಇರ್ತದೆ ಅವ್ರಿಗೆ, ಮೇನು ಇಳುವರಿ ಈರುಳ್ಳಿ ಮೇಲೆ ಹೊಂಟೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೋ, ಗೆಡ್ಡೆನೇ ಹಾಕ್ಕೋತಾರೆ, ಆ ಈರುಳ್ಳಿ ಕಿತ್ಕೊಂಡು ಆಮೇಲೆ ಗೆಡ್ಡೆ, ಒಂದೇ ಕಿರಾಪ್ ಮಾಡೋಕ್ಕೆ ಹೋಗಲ್ಲ. ಇದರಿಂದ ಭಾಳ ನಮ್ಮ ರೈತರ ಹತ್ರನೂ ಭಾಳ ಹೆಚ್ಚು ಕಡಿಮೆಗಳು ಜಾಸ್ತಿ ಇದೆ. ಬಟ್ ಅದು ರೈತರು ಸ್ವಲ್ಪ ಮುಂದಕ್ಕೆ ಬಂದು ಅರ್ಥ ಮಾಡ್ಕೊಂಡ್ರೆ ಅದನ್ನು ಸಾರಾಗಿ ಅಚ್ಚಾಟಾಗಿ ಬೆಳಿಬೋದು. ಬೇಸಾಯ ಕ್ರಮಗಳ ಬಗ್ಗೆ ಹೇಳಿ ಸರ್. ಇಲ್ಲಿ ಮೇನ್ ಈಗ ನಾವೀಗ ಭೂಮಿ ಸಿದ್ಧತೆ ಬಗ್ಗೆ ಮಾತಾಡಿದ್ವಿ, ನಂತರ ನಾಟಿನ ಕನಿಷ್ಠವಾದರೂ ಮೇ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಒಳ್ಳೆಯದು. ಮೇ ಒಂದು ಮಳೆ ಬೀಳಬೇಕು, ಮಳೆ ಸಾಮಾನ್ಯ ಏಪ್ರಿಲ್ ಎಂಡು, ಮೇ ಮೊದಲನೇ ವಾರದಲ್ಲಿ ಮಳೆ ಬಿದ್ದ ಮೇಲೆ ನಾಟಿಗೆ ಅದು ಸೂಕ್ತವಾದಂಥ ಕಾಲ, ನಾಟಿಗೆ ಮಾಡಬೇಕಾಗತ್ತೆ. ಬೀಜನ ಬೀಜೋಪಚಾರ ಮಾಡಬೇಕಾಗತ್ತೆ. ಬೀಜೋಪಚಾರನ ಈಗ ಸಾಕಷ್ಟು ಫಾರ್ಮುಲೇಷನ್ಸ್ ಇದ್ದಾವೆ. ಈ ಬೀಜಾಮೃತ ಇದೆ, ಅದಲ್ಲದೇ ನಮ್ಮದು ಟ್ರೈಕೋಡರ್ಮ್ ಮತ್ತು ಸೂಡೋಮೊನಸ್ ಇದೆ, ಅಥವಾ DM-45 ಮ್ಯಾಂಕೋಸಬ್ ಇದೆ, ಪ್ಯಾವಿಸ್ಟಿನ್ ಇದೆ, ಈ ಥರ ಯಾವುದಾದ್ರೂ ಒಂದು ಏನು ಹೇಳ್ತಾರಲ್ಲ ಫಂಜಿಸೈಡ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಅವರು ಒಂದು 10-15 ನಿಮಿಷಗಳ ಕಾಲ ಬೀಜೋಪಚಾರನ ಮಾಡಬೇಕು. ಈಗ ಬ್ಯಾವಿಸ್ಟಿನ್ ಅಂದರೆ 2 ಗ್ರಾಮು, ಮತ್ತು ಇದು DM-45 ಇದು ಮ್ಯಾಂಕೋಸಬ್ ಆದರೆ ಕೂಡ 2 ಗ್ರಾಮು 1 ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಹಾಕೋಬೇಕು. ಟ್ರೈಕೋಡರ್ಮ ಸೂಡೋಮೊನಸ್ ಆದರೆ ಏನಂದರೆ ನಾವು ಸಾಮಾನ್ಯ ಏನು ಹೇಳ್ತೀವಿ, 200 ಲೀಟ್ರ್ ನೀರಿಗೆ 1 kg ಟ್ರೈಕೋಡರ್ಮ 1 kg ಸೂಡೋಮೊನಸ್ ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಅದರಲ್ಲಿ ಒಂದು 15 ನಿಮಿಷಗಳ ಕಾಲ ಬೀಜನ ಎಜ್ಜಿ ತೆಗೆದು ಅದನ್ನು ನೆರಳಲ್ಲಿ ಒಣಗಿಸಿ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಈಗ ಬೀಜೋಪಚಾರ ಬರೀ ಒಂದು ಸಲಿಗೆ ಹೇಳಲ್ಲ ನಾವು, 2 ಸಲ ಹೇಳ್ತೀವಿ. ಯಾರತ್ರ ನೀವು ಬೀಜ ತಗೊಂಡ ತಕ್ಷಣ ಒಂದು ಸಲ ಮಾಡಿ, ನಂತರ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಮಾಡಿ. ಎಲ್ಲ ಥರದ ರೋಗಗಳು ಏನೇನು ಬರ್ತವೆ, ಮಣ್ಣಿನಿಂದ ಪ್ರಸಾರ ಆಗಂಥದ್ದು, ಬೀಜದಿಂದ ಪ್ರಸಾರ ಆಗಂತಕ್ಕಂಥ ರೋಗಗಳು ಒಂದು ತಿಂಗಳುಗಳ ಕಾಲ ಕಂಟ್ರೋಲ್ ಆಗುತ್ತೆ ಇಲ್ಲಿ ಬೀಜೋಪಚಾರ ಮಾಡೋದ್ರಿಂದ. ಅದನ್ನು ಕಂಪಲ್ಸರಿ ಮಾಡಲೇಬೇಕು ರೈತರು. ಇದು ಎರಡಾಯಿತು. ಇನ್ನು ಒಂದು ಸೂಕ್ತವಾದ ತಳಿನ ಸೆಲೆಕ್ಟ್ ಮಾಡ್ಕೋಬೇಕು ಬೀಜ ಮಾಡಬೇಕಾದ್ರೆ. ಈಗ ISR ಪ್ರತಿಭಾ ಅಂತ ನಾವು ಹೇಳಿದ್ವಿ, ಏನಾದರೂ ಗುಣಲಕ್ಷಣ ಏನು, ಅದು ಸೇಲಮ್ ಅಥವಾ ಇನ್ನೊಂದು ಯಾವುದೋ ಲೋಕಲ್ ತಳಿಗಿಂತನೂ ಇಳುವರಿ ಜಾಸ್ತಿ ಇದೆ. ಇಲ್ಲೊಂದು 20-25 ಕ್ವಿಂಟಲ್ ಬರೋದು ಅಂದರೆ 40 ಕ್ವಿಂಟಲು ಬೇಯಿಸಿರ್ತಕ್ಕಂಥ ಅರಿಶಿನ ಒಂದು ಎಕ್ರೆಗೆ ಸಿಗುತ್ತೆ. ಕರ್ಕುಮೆನ್ ಜಾಸ್ತಿ ಇದೆ ಅಂತ ಹೇಳಿದೆ, 5-5.5% ಬರುತ್ತೆ ಇಲ್ಲಿ, 2.5% ಬರುತ್ತೆ ಲೋಕಲ್ ಸ್ಥಳೀಯ ತಳಿಯಲ್ಲಿ. ಜೊತೆಗೆ ಇನ್ನೊಂದಂದರೆ ಸ್ವಲ್ಪ ವಾತಾವರಣ ವ್ಯತ್ಯಾಸ ಆದರೂ ತಡ್ಕೊಳ್ತಾ ಇದೆ. ನಾವು ಈಗ ಒಂದು 10 ವರ್ಷಗಳಿಂದ ಪ್ರತಿಭದ್ದು ನೋಡಿದ್ವಲ್ವ, ಇಳುವರಿ ಈ ಸರಿ ಮಳೆ ಕಡಿಮೆ ಆಗಿದೆ, ನೀರಾವರಿಯಲ್ಲೇ ಬೆಳೆಯೋದು, ಆದರೂ ವಾತಾವರಣ ಪೂರಕವಾಗಿಲ್ಲ ಅಂದರೂ ಕೂಡ ಸ್ವಲ್ಪ ತಡ್ಕೊಂಡು ಇಳುವರಿ ಕೊಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಒಂದು ನಾವು ಪ್ರಮುಖವಾದಂತಹ ಇದು ತಳಿ ನಮ್ಮ ಭಾಗಕ್ಕೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಲ್ಲದೆ ಅಲಪಿ ಸುಪ್ರೀಮ್ ಅಂತಾಗಿದೆ ಇನ್ನೊಂದು ತಳಿ, ತುಂಬ ಒಳ್ಳೆ ತಳಿ ಇದು. ಬಟ್ ಇದಕ್ಕೆ ನೀರು ಚೆನ್ನಾಗಿರಬೇಕು. ನೀರು ಈ ಕರ್ಲ್ ನೀರಾದರೆ ಇದು ಅಷ್ಟು ಚೆನ್ನಾಗಿ ಬರಲ್ಲ. ರೈತರು ಇದನ್ನು ಬೆಳೆ ಒಳ್ಳೆ ಇಳುವರಿ ಬರುತ್ತೆ, ಕರ್ಕುಮಿನ ಅಂಶ ಚೆನ್ನಾಗಿ ಬರುತ್ತೆ, ಒಳ್ಳೆ ತಳಿ ಇದು ಕೂಡ. ಸುಮಾರು 250-260 ದಿನಗಳಲ್ಲಿ ಒಂದು ಎಕರೆಗೆ ನಮಗೆ 40-42 ಕ್ವಿಂಟಲ್ ಬೇಯಿಸಿರೋಷ್ಟು ಸಿಗೋಂಥದ್ದು ಇದರಲ್ಲಿ ಕಾಣ್ತೀವಿ. ಕರ್ಕುಮಿನಂಶ ಮತ್ತು ಕರ್ಕುಮಿನಂಶ 5-7% ಗಂಟನೂ ಬರುತ್ತಿಲ್ಲ, ನೀವು ಯಾವ ಥರ ಬೆಳೀತೀರ ಅನ್ನೋದ್ರ ಮೇಲೆ ಹೋಗುತ್ತೆ ಇವೆರಡು. ಇನ್ನು ಪ್ರಗತಿ ಅಂತ ಹೇಳಿದ್ರು, ಪ್ರಗತಿ ಅಂತಕ್ಕಂಥದ್ದು ಶಾರ್ಟ್ ಡ್ಯೂರೇಷನು. ಇವಾಗೇನು ಅರಿಶಿನ 8 ತಿಂಗಳು ಬೆಳೆ, 9 ತಿಂಗಳು ಬೆಳೆ ಅಂತ ರೈತರು ಹೇಳ್ತಾರಲ್ವ, 6 ತಿಂಗಳಿಗೆ ಮುಗಿದೋಗುತ್ತೆ. 6 ತಿಂಗಳಿಗೆ ಮುಗಿದೋಗುತ್ತೆ, ತುಂಬ ಎತ್ತರನೂ ಬೆಳೆಯಲ್ಲ. ಏನಂತಂದರೆ ನೀವು 3 ತಿಂಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಿಬಿಡ್ಬೇಕು. ಮಣ್ಣೇರ್ಸೋದಿರ್ಬೋದು, ಅದಕ್ಕೆ ಪೋಷಕಾಂಶಗಳನ್ನ ಕೊಡೋದಿರ್ಬೋದು, ನೀರಾವರಿ ನೀಟನ್ನು ಮಾಡಬೇಕು, ಕಳೆ ಮತ್ತು ನಿರ್ವಹಣೆ. ಪ್ರಾಥಮಿಕ ಹಂತದಲ್ಲಿ ನಾಟಿ ಮಾಡಿದ 2 ತಿಂಗಳು ಕಳೆ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದರೆ ಹರಡ್ಕೊಳ್ಳೋದಾಯಿತು ಬೆಳೆ. ಅದು December end ನೀವು ಕಟಾವಿಗೆ ಬಂದುಬಿಡ್ತಿದ್ದು. ನೀವು May 15 ಹಾಕಿದ್ರೆ December 31 ಆ ಟೈಮಿಗೆ ನೀವು ಕಟಾವಿಗೆ ಬಂದುಬಿಡುತ್ತೆ, ಎಲ್ಲ ಎಲೆಗಳ ಒಣಗೋಗಿ ಕಟಾವಿಗೆ ರೆಡಿಯಾಗಿಬಿಡುತ್ತೆ. ಸೊ ಒಳ್ಳೆ ತಳಿ ಇದು, ಮತ್ತು ಒಳ್ಳೆ ಇಳುವರಿ ಕೊಡುತ್ತೆ. ಈಗ ನಾನು ಪ್ರತಿಭಾ ಅಂತ ನಾನು ಹೇಳಿದ್ನಲ್ಲ, ಅಷ್ಟೇ ಇಳುವರಿ, ಅದಕ್ಕಿಂತನೂ ಒಂದು ಪಟ್ಟು ಚೆನ್ನಾಗಿ ಇಳುವರಿ ಕೊಡ್ತಕ್ಕಂಥ ತಳಿ ಪ್ರಗತಿ ಅಂತ. ಸೊ ಇವು 3 ತಳಿಗಳೇ ಸಾಕು ರೈತರು ಕರೆಕ್ಟಾಗಿ. ಇದರಲ್ಲಿ ಯಾವ್ದಾದ್ರು ಒಂದು ತಳಿನ ಅವರು ಕರೆಕ್ಟಾಗಿ ಮಾಡ್ಕೊಂಡು ಮಾಡಿದ್ರೆ ಇವತ್ತೇನು ಪ್ರೊಡಕ್ಟಿವಿಟಿ ನಾವೇನು ನೋಡ್ತೀವಿ, ಚಾಮರಾಜನಗರ ಇಷ್ಟು ಅರಿಶಿನ ಬೆಳೀತಿದ್ದಾರೆ, ಎಷ್ಟಿದೆ ಅವ್ರದ್ದು ಉತ್ಪಾದಕತೆ ಅಂತಂದರೆ ಕಡಿಮೆ ಇದೆ. ನ್ಯಾಷನಲ್ಗೂ ಮತ್ತು ಸ್ಟೇಟ್ ಲೆವೆಲ್ಗೂ ನೋಡಿದ್ರೆ ಕಡಿಮೆ ಇದೆ. ನಮ್ಮದೇನು 4 ಟನ್ ಇದೆ ಅಷ್ಟೇ ಹೆಕ್ಟೇರ್ಗೆ. ಸೊ ಅದನ್ನು ಜಾಸ್ತಿ ಆಗಬೇಕು. ಅದು ಜಾಸ್ತಿ ಆದಾಗಲೇ ಏನು ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತೆ, ಮಾರುಕಟ್ಟೆ ಧಾರಣೆ ಹೆಚ್ಚು ಕಡಿಮೆ ಆದರೂ ಕೂಡ ರೈತರು ತಡ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ಈ ತಳಿಗಳು ನಾವೇನು ಹೆಸರಿಸಿದ್ದೀವಿ ಅವು ಭಾರಿ ಪ್ರಮುಖ ಅಂತ ಒಂದು ಅಂಶ. ನಾಸೀರ್ ಅಹಮದ್ ಅವರ, ನೀವು ಹೇಗೆ ಬೀಜೋಪಚಾರ ಮಾಡ್ತೀರಿ ಮತ್ತು ಯಾವ ರೀತಿ ಗಮನ ಕೊಡ್ತೀರಿ ಬಿತ್ತನೆ ಮತ್ತು ಬೇಸಾಯ ವಿಧಾನಕ್ಕೆ ಸಂಬಂಧಪಟ್ಟಾಗ? ಸರ್, ನಾವು ಅದೇ ಸೀಡ್ ಸೆಲೆಕ್ಷನ್ ಫಸ್ಟ್ ಭಾಳ ಇಂಪಾರ್ಟೆಂಟು. ಸೆಲೆಕ್ಷನ್ ಮಾಡಿ ಮಾಡಿಕೊಳ್ಳೋದು. ನಾನು ರೈತರು ಕೊಡಬೇಕಾಗಿದ್ದರು ಅದೇ ರೀತಿ ನಾನು ಸೆಲೆಕ್ಷನ್ ಮಾಡಿನೇ ಕೊಡ್ತೀನಿ. ಬೀಜೋಪಚಾರನ ಬೆರಳು ಗುಂಡು ಏನೇನೋ ಹೇಳ್ತಾರೆ, ಯಾವುದು ಒಳ್ಳೆಯದು? ಸರ್ ಗುಂಡು ಆಗುತ್ತೆ, ಬೆಳ್ಳು ಆಗುತ್ತೆ. ಬಟ್ ಗುಂಡು ಯಾಕೆ ಇಲ್ಲಿ ನಮ್ಮ ಕಡೆ ಜಾಸ್ತಿ ಲೈಕ್ ಮಾಡಲ್ಲ ಅಂದರೆ, 1 ಎಕರೆಗೆ 1,000 kg ಬೇಕಾಗುತ್ತೆ. ಅದು ಕಾಸ್ಟ್ ಆಫ್ ಸೀಡ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅದೇ ಥರ ಪೈರು ಭಾಳ ಮೋಪಾಗಿ ಬರುತ್ತೆ ಅದು ಹಾಕಿದ್ರೆ, ಏನೋ ಇದಿಲ್ಲ. ಅದಕ್ಕೂ ಇದಕ್ಕೂ 400 kg ಡಿಫ್ರೆನ್ಸ್ ಆಗುತ್ತೆ. ಇದು ಬೆಳ್ಳಾದರೆ 600-800 kg ಸಾಕಾಗ್ಬಿಡುತ್ತೆ. ಗಂಟು 1,000 kg ಮೇಲೇ ಬೇಕು ಅಂದರೆ, ಒಂದು ಮಿನಿಮಮ್ 20 ಚೀಲ 50 kgದು ಬೇಕಾಗುತ್ತೆ. ಅದಕ್ಕೇನಂದರೆ ಯಾರೋ ದುಡ್ಡು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಗಂಟೆಗೆ ಜಾಸ್ತಿ ಪರಮ ಬೀಜೋಪಚಾರ ಹೇಗೆ ಮಾಡ್ತೀರಿ? ಅದೇ ಸರ್, M45 ಅದ್ರ ಜೊತೆಯಲ್ಲಿ ಒಂದು ಇನ್ಸೆಕ್ಟಿಸೈಡು ಯಾವ್ದಾದ್ರು ಹಾಕ್ತೀವಿ. ಸ್ವಲ್ಪ ಕೀಟ ಗೀಟ ಇದ್ದರೆ ಅದು ಹೊರಟೋಗ್ಲಿ ಅಂದ್ಬಿಟ್ಟು. ಅದು ಈಗ ಏನು ಮೋಹನ್ ಸರ್ ಹೇಳಿದ್ರು ಅದೇ ರೀತಿ ಫಸ್ಟ್ ಕಿತ್ತಾಗಲೂ ಒಂದ್ಸತಿ ಮಾಡಿ ಮಾಡೋಕೆ ಬಿಡ್ತೀವಿ. ಹಾಕೋಕ್ಕೆ ಮುಂಚೆ 1-2 ಡೇಸ್ ಮುಂಚೆನೂ ಆಗ್ಬಿಡ್ತೀವಿ. ಹಾಗೆ ನೆಡುವಾಗ ಪ್ರಿಕಾಷನರಿಗೆ ಒಂದು ಸಾಫಿನ್ ಅಂತ ಒಂದು ಬರುತ್ತೆ, ಅದರಲ್ಲಿ ಉಪಚಾರ ಮಾಡಿದ್ರು ನೆಮೋಟೆಡ್ಸು ಅದು ಎಲ್ಲ, ಅದು ಬಯೋ ಭಾಳ ಕನ್ಸ. ನಾವು ಪ್ಲಾಂಟಿಂಗ್ ಮಾಡಿದಾಗಲೂ ಅದು ಗ್ರಾನ್ಯೂಲ್ ಬರುತ್ತೆ, ಲಿಕ್ವಿಡು ಬರುತ್ತೆ, ಅದನ್ನು ನಾವು ಗ್ರಾನ್ಯೂಲ್ ಯೂಸ್ ಮಾಡ್ತೀವಿ. ಅದು ಗ್ರಾನ್ಯೂಲ್ ಯೂಸ್ ಮಾಡಿದ್ರೆ ನಿಮಗೆ ನೆಮೋಟೆಡ್ಸು ಫಂಗಲು ಏನು ನಿಮಗೆ ಸುಮಾರು 1-3 ತಿಂಗಳ ಗಂಟ ಏನು ಬರೋದೇ ಇಲ್ಲ. ಈಗ ಪ್ರಗತಿ ಬಗ್ಗೆ ಹೇಳೋಕ್ಕಾದರೆ, ಈಗ ಪ್ರಗತಿ ಎಲ್ಲಕ್ಕಿಂತ ಉತ್ತಮ. ಯಾಕೆಂದರೆ ಅದರಲ್ಲಿ ಒಂದೇ ಒಂದು ಮೈನಸ್ ಏನಾಗುತ್ತೆ ಅಂದರೆ, ರೈತರಿಗೆ ಸ್ವಲ್ಪ ಕಳೆ ಜಾಸ್ತಿ ಬರುತ್ತೆ, ಅದಕ್ಕೆ ಹಂಚ್ಕೋತಾರೆ ರೈತರು. ಬಟ್ ಅದರಲ್ಲಿ ನಿಮಗೆ 3 ತಿಂಗಳ ಉಳ್ಕೋತದೆ ಒಂದು. ಆಮೇಲೆ ಈ ಪ್ರತಿಭಾ ಇದೆ ಎಲ್ಲಕ್ಕಿಂತ ರೋಗಕ್ಕೆ ಹಾನಿಯಾಗಲ್ಲ, ಅದು ಜಾಸ್ತಿ ಅದಕ್ಕೆ ಕೊಳೆ ರೋಗ ಅದು ಇದು ಬರೋಲ್ಲ. ಅದು ನೋಡ್ತಿದ್ದಂಗೆ ಚಕ್ ಚಕ್ ಅಂತ ಬೆಳೆದ್ಬಿಡುತ್ತೆ, ಚಕ್ ಚಕ್ ಅಂತ ಮನಿಕೋತದೆ 5-6 ತಿಂಗಳೊಳಗೆ. ಬಟ್ ನೀವು ಒಳಗಡೆ ಗೆಡ್ಡೆ ಕಿದ್ದಾಗ ಹಾವು ಮನಗಿರ್ತಾವಲ್ಲ ಹಂಗೆ ಮನಗಿರ್ತದೆ ಅರ್ಶಿನ ಮಾತ್ರ. ಚಕ್ ಚಕ್ ಅಂತ ದುಡ್ಡು ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಬಟ್ ಅದನ್ನು ಏನಂದರೆ 90 ದಿವಸದೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕು ಸರ್. ಫೈನಲ್ ಡೋಸ್ ಗೀಸ್ ಎಲ್ಲನೂ ನಾವು ಮುಗಿಸ್ಬಿಟ್ರೆ ಒಳ್ಳೆ ಇಳುವರಿ ಕೊಡುತ್ತೆ. ಏನೇನು ತಿಂಡಿ ಕೊಡಬೇಕು ಅರಶಿನಕ್ಕೆ ಮೋಹನ್ ಕುಮಾರ್? ತಿಂಡಿ ಇವ ನಮ್ಮ ಶಿಫಾರಸು 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ. ಅದಲ್ಲದೆ 60 kg ಸಾರಜನಕ, 50 kg ರಂಜಕ, 100 kg ಪೊಟ್ಯಾಶ್. ಈಗ ರೈತರ ಇದರಲ್ಲಿ ಹೇಳಬೇಕು ಅಂದರೆ, ಈಗ ನಮ್ಮ ಭಾಗದಲ್ಲಿ ಅರಶಿನಕ್ಕೋಸ್ಕರ ನಾವು ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಶಿಫಾರಸು ಮಾಡ್ತೀವಿ. ಅಮೋನಿಯಂ ಸಲ್ಫೇಟು ಯಾಕೆ? ಯಾಕಂದರೆ ಸಲ್ಫರ್ ಇರುತ್ತೆ, ಸೊ ಅರಶಿನದ ಗುಣಮಟ್ಟ ಚೆನ್ನಾಗಾಗುತ್ತೆ, ಕೀಪಿಂಗ್ ಕ್ವಾಲಿಟಿ ಅದು ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದು ಸಿಂಗಲ್ ಸೂಪರ್ ಫಾಸ್ಫೇಟು, ಅದರಲ್ಲೂ ಕೂಡ ಸಲ್ಫರ್ ಇದೆ ರಂಜಕದ ಜೊತೆ. ಮತ್ತು ಪೊಟ್ಯಾಶ್, ಪೊಟ್ಯಾಶ್ ಯಾವ್ದು ಬೇಕಾದ್ರೆ ಹಾಕ್ಬೋದು ಅವ್ರು. ಎಮ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಎಮ್ ಒ ಪಿನೇ ಅವರು ಹಾಕಲಿ ಅಂತೀವಿ. ಇವೆರಡರಲ್ಲಿ ಸಲ್ಫರ್ ಕೊಟ್ಟಿರ್ತಾರೆ ಅವರು. ಸೊ ಇವಾಗ ನಾಟಿ ಮಾಡಬೇಕಾದ್ರೆ, ಭೂಮಿ ಸಿದ್ಧತೆ ಮಾಡಿ ನಾಟಿ ಮಾಡಬೇಕಾದ್ರೇ ಒಂದು 2 ಬ್ಯಾಗ್ನಷ್ಟು ಅಮೋನಿಯಂ ಸಲ್ಫೇಟು, 4 ಬ್ಯಾಗ್ನಷ್ಟು ಸೂಪರು, 1/2 ಇಂದ 1 ಬ್ಯಾಗ್ನಷ್ಟು ಪೊಟ್ಯಾಶ್ ಅವ್ರಿಗೆ ಹೇಳ್ತೀವಿ ಅದು ನಾಟಿ ಮಾಡಬೇಕಾದ್ರೆ. ಸೊ ಅದು ಪ್ರಾಥಮಿಕ ಹಂತದಲ್ಲಿ. ನೀವೆಷ್ಟು ಹಾಕ್ತೀರಿ ನಾಸಿರ್ ಅವರು? ಸರ್, ನಾವು 1 ಎಕರೆಗೆ 4 ಮೂಟೆ ಡಿ ಎ ಪಿ, 4 ಮೂಟೆ ಪೊಟ್ಯಾಶ್ ಕೊಡ್ತೀವಿ ಅಷ್ಟೇ. ಮೈಕ್ರೋ ನ್ಯೂಟ್ರಿಯಂಟ್ 2 ಸಾರಿ ಕೊಡ್ತೀವಿ ಸಾಯಿಲ್ ಅಪ್ಲಿಕೇಶನ್. ನೀವು ಏನು ಅಮೋನಿಯಂ ಸಲ್ಫೇಟ್ ಬಳಸಲ್ವಾ? ಇಲ್ಲ ಸರ್, ನಮ್ಮ ಜಮೀನಿನಲ್ಲೆಲ್ಲ ನೈಟ್ರೋಜನ್ ಜಾಸ್ತಿ ಇದೆ, ನಾವು ನೈಟ್ರೋಜನ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ಡಿ ಎ ಪಿಲಿ 18% ಇರ್ತದಲ್ಲ, ಅಷ್ಟೇ ಸಾಕು, ಅದೇ ಸಾಕಾಗ್ಬಿಡುತ್ತೆ. ಹೇಳಿ ಸರ್. ಅದ್ರ ಜೊತೆಗೆ ಇನ್ನು ಮಣ್ಣು ಏರಿಸಬೇಕಾದ್ರೆ ಉಳಿದಂಥದ್ದು, ಅದು ಅವರ ಗಿಡಗಳ ಬೆಳವಣಿಗೆ ನೋಡಿಕೊಂಡು ಸಾಮಾನ್ಯ ಅವಾಗ 20-20-0-13 ಮತ್ತು ಪೊಟ್ಯಾಶ್ನ ಅವ್ರಿಗೆ ಹೇಳ್ತೀವಿ. ಅದು 45-50 ದಿವಸಕ್ಕೆ ರೈತರು ಕೊಡ್ತಾರೆ. ನೀವೇನು ಕೊಡ್ತೀರಿ ಮಣ್ಣೇರಿಸುವಾಗ? ಅದೇ ಸರ್, 2 ಸರ್ತಿನೂ ಡಿ ಎ ಪಿನೇ ಕೊಡ್ತೀವಿ, ಇಲ್ಲಾಂದರೆ 1 ಸರ್ತಿ ಡಿ ಎ ಪಿ ಕೊಡ್ತೀವಿ, 20-20-0-13 ಫೈನಲ್ ಸ್ಟೇಜ್ನಲ್ಲಿ ಕೊಡ್ತೀವಿ. ನೀವು ಹನಿ ನೀರಾವರಿನಲ್ಲಿ ಬೆಳೆಯೋದ ಅಥವಾ? ಎಲ್ಲ ಹನಿ ನೀರಾವರಿ. ಹನಿ ಎಲ್ಲ ಹನಿ ಅಂದರೆ ನೀವು ಹೇಳ್ತಾ ಇರೋದು ಹನಿ ನೀರಾವರಿ ಮೇಲೆ ಕೊಡೋ ಗೊಬ್ಬರನ ಅಥವಾ ನೇರವಾಗಿ ಗೊಬ್ಬರ? ನೀರಿನ ಗೊಬ್ಬರ ಸರ್, ನೀರಿನ ಗೊಬ್ಬರ. ಹೇಳಿ ಸರ್. ಅದಾದಮೇಲೆ ಇನ್ನು ಅವರು 2ನೇ ಬಾರಿ ಅಂದರೆ 90 ದಿನಗಳಲ್ಲಿ ಅದು ಬೆಳೆ ನೋಡಿಕೊಂಡು ನಾವು ಕೊಡ್ತಕ್ಕಂಥದ್ದು. ಆವಾಗ 1 ಬ್ಯಾಗ್ ಪೊಟ್ಯಾಶು, ಸ್ವಲ್ಪ ಅವ್ರಿಗೆ ಅಮೋನಿಯಂ ಸಲ್ಫೇಟ್, ಮತ್ತು ಅದು ಕೂಡ 1 ಬ್ಯಾಗ್ನಷ್ಟು ಅವ್ರಿಗೆ ಹೇಳ್ತೀವಿ. ಇದ್ರ ಜೊತೆಗೆ ಟರ್ಮರಿಕ್ ಸ್ಪೆಷಲ್ ಬಳಕೆನ ಉತ್ತೇಜಿಸ್ತೀವಿ. ಅಂದರೆ ಕನಿಷ್ಠ 4 ಸಿಂಪರಣೆ ಮಾಡಬೇಕಾಗತ್ತೆ ಅವರು. ಕಡೆ ಒಂದು ಟರ್ಮರಿಕ್ ಸ್ಪೆಷಲ್ 1 kg 200 ಲೀಟ್ರ್ ನೀರಿಗೆ, ಅದು ಪ್ರತಿ ತಿಂಗಳಿಗೊಮ್ಮೆ ಗ್ಯಾಪ್ನಲ್ಲಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಅರಿಶಿನದಲ್ಲಿ ಯಾವುದೇ ಥರದ ಲಘು ಪೋಷಕಾಂಶಗಳ ಕೊರತೆ ಇದ್ರೂ ಕೂಡ ಅದನ್ನು ಸರಿ ಮಾಡುತ್ತೆ. ನೀವು ಬಳಸ್ತೀರಾ ಟರ್ಮರಿಕ್? ಅದು ಬಳಸ್ತೀವಿ. ಬೇರೆ ಜನರಲ್ ಬೇರೆ ಕಂಪ್ನಿದು ಬರುತ್ತೆ, ಅದೊಂದೇ ನಾವು ಒಂದೇ ಕಂಪ್ನಿದು ಅದೊಂದೇ ಯೂಸ್ ಮಾಡಲ್ಲ, ಬರೀ ಟರ್ಮರಿಕ್ ಅಂತ ಬೇರೆ ಕಂಪ್ನಿದು ಅದು ಸ್ವಲ್ಪ ಯೂಸ್ ಮಾಡ್ತೀವಿ, ಬಳಕೆ ಮಾಡ್ತೀವಿ. ಆವಾಗ ನಮಗೆ ಒಂದೇ ಮಾಡಿದ್ರೆ ಇದು ಬರಲ್ಲ, ಒಂದೊಂದು ಚೇಂಜ್ ಮಾಡಿದ್ರೆ ಒಂದೊಂದು ನಮಗೆ ಇದಾಗುತ್ತೆ. ಇದಲ್ಲದೇ ನಾವು ರೈತರಿಗೆ ಏನಂದರೆ ಜೀವಾಮೃತದ ಬಳಕೆನ ಸ್ವಲ್ಪ ಸ್ಟ್ರೆಸ್ ಕೊಡ್ತೀವಿ ಅವ್ರಿಗೆ. ಕನಿಷ್ಠ ಅವರೊಂದು 25 ದಿವಸಕ್ಕೆ ಒಂದು ಸಾರಿ ಏನಾದ್ರೂ ಹನಿ ಡ್ರಿಪ್ ಮೂಲಕನೋ ಅಥವಾ ಸಿಂಪರಣೆ ಮೂಲಕನೋ ಅಥವಾ ಡ್ರೆಂಚ್ ಮಾಡೋ ಮೂಲಕನೂ ಕೊಡಿ. ಕನಿಷ್ಠ ಒಂದು 3 ಅಪ್ಲಿಕೇಶನ್ ಹೇಳ್ಬೋದು ಜೀವಾಮೃತ. ಆಮೇಲೆ 2 ಅಪ್ಲಿಕೇಶನ್ ಪಂಚಗವ್ಯ ಹೇಳ್ತೀವಿ, ಇದೆಲ್ಲ ರೈತರೇ ಮಾಡ್ಕೊಳ್ತಕ್ಕಂಥದ್ದು. ಪಂಚಗವ್ಯ ಇರ್ಬೋದು, ಜೀವಾಮೃತ ಇರ್ಬೋದು, ಅದು 2 ಸಿಂಪರಣೆ. ಸೊ ಇಷ್ಟನ್ನ ಅವ್ರು ಮಾಡಿದ್ರೆ ಒಂದು ಹಂತಕ್ಕೆ ಪೋಷಕಾಂಶ ನಿರ್ವಹಣೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೀವು ಬಳಸ್ತೀರಾ ಪಂಚಗವ್ಯ ಜೀವಾಮೃತ? ಇಲ್ಲ ಸರ್, ಬಳಸಲ್ಲ. ಹೌದಾ? ನೀವೇನಿದ್ರು ರಾಸಾಯನಿಕ ಅಷ್ಟೇ? ಇಲ್ಲ, ರಾಸಾಯನಿಕ ಇಲ್ಲ ಸರ್, ನಮ್ಮ ಆರ್ಗ್ಯಾನಿಕ್ ಹೋಗ್ತೀವಿ. ಬಟ್ ಗ್ರೀನ್ ಮೆನ್ಯೂರು, ವರ್ಮಿ ಕಾಂಪೋಸ್ಟು, ಧನುನ್ ಗೊಬ್ಬರ ಇದನ್ನ ಆರ್ಗ್ಯಾನಿಕ್ ಮಾಡ್ತೀವಿ. ಟಾಪ್ ಡ್ರೆಸ್ಸಿಂಗ್ ಎಲ್ಲ ಕೆಮಿಕಲ್ ಯೂಸ್ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ಕೀಟ ಮತ್ತು ರೋಗ ನಿರ್ವಹಣೆನೂ ಕೂಡ ನಾವು ಗಮನಿಸಬೇಕು. ಈಗ ಯಾಕಂದರೆ ಅಲ್ಲಿ ಬರಲೇಬಾರ್ದು, ಬೀಜ ಉಪ್ತಾನೆ ಹೋಗ್ತೀವಲ್ವಾ. ಸೊ ನಾವು ಬೀಜ ಉಪಚಾರ ಮಾಡಿದ್ದೀವಿ, ಸೊ ಒಂದು 35-40 ದಿವಸಗಳ ಕಾಲ ಕ್ರಾಪ್ಗೆ ಪ್ರೊಟೆಕ್ಷನ್ ಇದೆ. ಅದಕ್ಕಾಗಿ ಏನಾಗ್ತೀವಿ, ಮೊದಲನೇ ಮಣ್ಣೇರಿಸಬೇಕಾದ್ರೆ ನಾವು ಟ್ರೈಕೋಡರ್ಮ, ಸೂಡೋಮೋನಸ್ ಮತ್ತು ಪೆಸಿಲೋಮೈಸಿಸ್ ಇವು 3 ಕೂಡ 100 ಲೀಟ್ರ್ 200 ಲೀಟ್ರ್ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಸಿಂಪರಣೆ ಮತ್ತು ಡ್ರಿಪ್ ಮೂಲಕ ಕೊಡ್ತಕ್ಕಂಥದ್ದು. ಅಂದರೆ ಅವರು ತಿಂಗಳಿಗೆ ಒಂದು 3 ಕಾಲ ಪ್ರತಿ ತಿಂಗಳಲ್ಲೂ ಕೂಡ ಈ ಫಾರ್ಮುಲೇಷನ್ನ ಕೊಡಲಿಕ್ಕೆ ರೈತರಿಗೆ ಹೇಳ್ತೀವಿ. ಅದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ವರ್ಕ್ ಆಗ್ತಿದೆ, ರೈತರು ಮಾಡ್ತಿದ್ದಾರೆ. ಇದಲ್ದೇ ಬೇವಿನ ಸೋಪ್ ಅಂತ ಸಿಗುತ್ತೆ, ಈಗ ಬೇವಿನ ಎಣ್ಣೆ ಏನಿತ್ತು, ಬೇವಿನ ಸೋಪ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ಕೂಡ ನಾವು ಒಂದು 25 ದಿವಸಕ್ಕೊಂದು ಸಿಂಪರಣೆ, ಅದು 2-3 ಸಿಂಪರಣೆ ಹೇಳ್ತೀವಿ. ಅಂದರೆ ಅದೇನಂದರೆ ಅವರು HR ಡೆವಲಪ್ ಮಾಡಿರೋದು ಬೇವಿನ ಸೋಪ್ ಇದೆ ಸರ್, IHR ಅವ್ರದ್ದು ಇದೆ, ASR ಅವ್ರದ್ದಿದೆ, ಅದು ಆ ಎರಡು ಚೆನ್ನಾಗಿದೆ. ಅದು ಏನಂದರೆ ಒಂದು 200 ಲೀಟ್ರ್ ನೀರಿಗೆ 1 ಲೀಟ್ರ್ 1 kg ಸಾಕಾಗುತ್ತೆ. ಅದು ಇಲ್ಲಿ ಏನಂದರೆ ರೋಗಗಳು ಕೀಟ ಕಾಣಲಿಲ್ಲ ಅಂದರೂ ಕೂಡ ಅವ್ರು ಸಿಂಪರಣೆ ಮಾಡಬೇಕು. ಯಾಕಂದರೆ ಅದು ಪ್ರೊಫೈಲೆಟಿಕು, ಅಂದರೆ ನಾಳೆ ದಿವಸ ಕೀಟಗಳು ನಮ್ಮ ಜಮೀನಿಗೆ ಬರದ ಹಾಗೆ ತಡೆಯುತ್ತೆ, ಅದು ಗಿಡಗಳನ್ನ ರಕ್ಷಣೆ ಮಾಡುತ್ತೆ. ಇಷ್ಟು ನೋಡಿ, ಇವೇನು ನಾನು ಹೇಳ್ತೀನಲ್ಲ, ಇದು 6-6.5 ತಿಂಗಳಿಗೆ ಆಗ್ತಕ್ಕಂಥ ಕಾರ್ಯ. ಜೊತೆಗೆ ಕಳೆ ಅವರು ನಿರ್ವಹಣೆ ಮಾಡಲೇಬೇಕಾಗುತ್ತೆ, 2-3 ಕಳೆ ತೆಗಿಬೇಕು. ಸ್ವಲ್ಪ ಇದು ಕಳೆ ತೆಗೆದು ನೀರಾವರಿ ನೀರು ನಿರ್ವಹಣೆ ಮಾಡಬೇಕು. ಈಗ ಮಳೆಗಾಲದಲ್ಲಿ ಮಳೆ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅಂದರೆ ಈಗ ನೀರಾವರಿ ಬೆಳೆ 15 ದಿವಸಕ್ಕೊಂದ್ಸರಿ ನೀರು ಕೊಡಬೇಕಾಗುತ್ತೆ, 15-18 ದಿವಸಕ್ಕೊಂದ್ಸಲಿ ಮಣ್ಣು ಮತ್ತು ವಾತಾವರಣದ ಆಧಾರದ ಮೇಲೆ ಇಷ್ಟೆಲ್ಲ ನಿರ್ವಹಣೆಗಳನ್ನ ರೈತರು ಮಾಡಬೇಕಾಗತ್ತೆ. ನೀವು ಹೇಗೆ ಮಾಡ್ತೀರಿ ನಾಸಿರ್ ಅಹಮದ್ ಅವರೇ ಕೀಟ ರೋಗಗಳ ನಿರ್ವಹಣೆನ? ಸರ್, ನಾವು ಕ್ರಾಪ್ ನೋಡ್ತಿದ್ದಂಗೆ ನಮ್ಗೇನು ಸ್ವಲ್ಪ ಡೌಟ್ ಬಂದರೆ ನಾವು ಸ್ಪ್ರೇ ತಗೊಳ್ತೀವಿ. ಎಕೋ ನೀಮ್ ಅಂತ ಬರುತ್ತೆ, ಅದು ಒಳ್ಳೆ ಕೆಲಸ ಮಾಡುತ್ತೆ. ಬಿಫೋರ್ ಪ್ಲಾಂಟಿಂಗು ಬೇವಿನ ಹಿಂಡಿನ ಯೂಸ್ ಮಾಡಿಬಿಟ್ರೆ ಅದು ಭಾಳ ಒಳ್ಳೆಯದು. ನಾವು 100-150 kg ಭೂಮಿಗೆ ಸೇರಿಸ್ಬಿಡ್ತೀವಿ ಬೇವಿನ ಹಿಂಡಿ. ಆಮೇಲೆ ಬೇಕಾದಾಗ ಮೇಲ್ಗಡೆ ಬಂದರೆ ಕೆಮಿಕಲ್ನ ಯಾವುದಾದ್ರು ಇನ್ಸೆಕ್ಟಿಸೈಡ್ನ ಯೂಸ್ ಮಾಡ್ಕೊಳ್ತೀವಿ. ಮೈಕ್ರೋ ನ್ಯೂಟ್ರೆಂಟು 2-3 ಕಂಪ್ನಿದು ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಗಡ್ಡೆ ತೆಗೆದು ಕೊಳಿತಾ ಇದೆಯಾ ಇಲ್ವಾ ಏನೋ ಪರೀಕ್ಷೆ ಮಾಡ್ತೀರಾ? ಒಳ ರೋಗ ಏನಾದ್ರು ಬಂದಿದೆಯಾ? ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸರ್, ಎಲೆ ಕೆಂಪಗೆ ಬರ್ತದೆ, ಸೈಡ್ ಎಫೆಕ್ಟ್ ಆಗುತ್ತೆ, ಸಹ್ಯಕ್ಕೆ ಇರುಗುತ್ತೆ. ಆವಾಗ ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕೊಳೆ ರೋಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ. ಅದು ಮ್ಯಾಕ್ಸಿಮಮ್ ನಿಮಗೆ ಜುಲೈ ಆಗ ಫಸ್ಟ್ ಪ್ಲಾಂಟಿಂಗ್ ಮಾಡಿದರೆ ಆಗಸ್ಟ್ ಸೆಪ್ಟೆಂಬರ್ ಮಳೆ ಜಾಸ್ತಿ ಆಗುತ್ತಲ್ಲ, ಆವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲೇ ಸ್ವಲ್ಪ ಸಾಫಿನ್ ಅಂತ ಹೇಳಿದ್ನಲ್ಲ ಬಯೋ ಇದು, ಅದಾಗಲಿ ಇಲ್ಲ ಅಂದರೆ ಬ್ಲೈಟೆಕ್ಸ್ ಅಂತ ರ್ಯಾಲಿಸ್ನವ್ರದ್ದು COC ಬರುತ್ತೆ, ಅದನ್ನು ಎಂದರೆ ಬವಾಷ್ಟಿನು ಇದನ್ನು ಸ್ವಲ್ಪ ಡ್ರಂಚ್ ಮಾಡಿಬಿಟ್ರೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅಂದರೆ ಈಗ ನೀವೇನು ಬೀಜೋತ್ಪಾದನೆ ಮಾಡ್ತೀರಿ, ಸಾಧ್ಯವಾದಷ್ಟು ಕೀಟ ರೋಗಗಳು ಬರದಂಗೆ ನೋಡ್ಕೋಬೇಕು. ನೋಡ್ಕೋಬೇಕು ಸರ್, ಬಂದ ಮೇಲೆ ಹತೋಟಿ ಮಾಡೋಕ್ಕಿಂತ ಮುಂಚೆನೆ ಪ್ರಿಕಾಷನರಿ ಮೆಷರ್ ಎಷ್ಟು ತಗೊಳ್ತೀರಿ ಅಷ್ಟು ಭಾಳ ಚೆನ್ನಾಗಿರುತ್ತೆ. ಹೇಳಿ ಮೋಹನ್ ಕುಮಾರ್ ಅವರು. ಹೌದು, ಅವರು ಬೇವಿನ ಹಿಂಡಿ ನಾನೊಂದು ಬಿಟ್ಬಿಟ್ಟಿದ್ದೆ, ಅದು ಕಂಪಲ್ಸರಿ ಬಳಸಲೇಬೇಕು. ಯಾಕಂದರೆ ಇವತ್ತಿನ ಒಳ್ಳೆ ಕ್ವಾಲಿಟಿ ಬೇವಿನ ಹಿಂಡಿ ಒಂದು 100-150 kg ಒಂದು ಎಕರೆಗೆ ಹಾಕಿದ್ರೆ ಸಾಕಷ್ಟು ಸಪೋರ್ಟ್ ಮಾಡುತ್ತೆ, ಅದು ಒಂದು ಆರೋಗ್ಯಕರವಾದಂಥ ಬೆಳೆ ಬೆಳೀಲಿಕ್ಕೆ. ಒಟ್ಟಾರೆಯಾಗಿ ನಾವು ಇವಾಗ ನಾವು ಈ ಎಲ್ಲ ಕಾರ್ಯಕ್ರಮಗಳು ಈಗೇನು ಹೇಳ್ತಿದ್ದೀವಲ್ಲ ಇವೆಲ್ಲ ಮಾಡೋಕ್ಕೆ ನವಂಬರ್ ಡಿಸೆಂಬರ್ ಗಂಟ ಆಗುತ್ತೆ. ಸೊ ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳುಗಳ ಕಾಲ ನೀರನ್ನ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಯಾಕೆಂದರೆ ಆಗ ಚಳಿಗಾಲ ಶುರುವಾಗುತ್ತೆ, ಈಗ ಸೆಪ್ಟೆಂಬರ್ ನಂತರ ಗೆಡ್ಡೆ ಬೆಳವಣಿಗೆ ಶುರುವಾಗುತ್ತೆ. ಈಗ ಶಾರ್ಟ್ ಡೇಸ್ ಅಂತ ನಾವು ಹೇಳ್ತೀವಲ್ಲ, ಅದು ಗೆಡ್ಡೆ ಬೆಳವಣಿಗೆಗೆ ಪೂರಕವಾದಂಥ ದಿನಗಳು. ಆವಾಗ ನಾವು ನೀರು ನಿರ್ವಹಣೆ ಮಾಡಲೇಬೇಕು. ಚಳಿ ಬೀಳ್ತಾ ಇದೆ, ನೀರು ಕೊಡಲಿಲ್ಲ ಅಂದ್ರೆ ನಡೀತದೆ ಅನ್ನಂಗಿಲ್ಲ. ಯಾಕಂದರೆ ನೀರನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೂ ಇಳುವರಿ ಕಡಿಮೆ ಆಗುತ್ತೆ. ಸೊ ನಿರ್ವಹಣೆ ತುಂಬ ಕೊಡೋದಲ್ಲ, ಒಂದು 15 ದಿವಸಗಳಿಗೆ ಒಂದು ಕಾಲ ಡ್ರಿಪ್ ಇದ್ದರೆ ಪ್ರತಿ ವಾರ 4 ದಿವಸಕ್ಕೊಂದ್ಸಲ ಕೊಡ್ಬೋದು, ಅಥವಾ ಹಾಯೋ ಪದ್ಧತಿ ಆದರೆ 15 ದಿವಸಗಳಿಗೆ ಒಂದ್ಸಲ ಕೊಡೋವಂಥದ್ದು ಒಳ್ಳೆಯದು. ಇಲ್ಲೂ ಸೋಗೆ ಕತ್ತರಿಸ್ಬೇಕಾ? ಇಲ್ಲಿ ಸೋಗು ಕತ್ತರಿಸೋದಕ್ಕೆ ರೈತರು ಏನು ನೋಡಬೇಕು ಅಂದರೆ ಕನಿಷ್ಠ 80-85% ಸೋಗು ಒಣಗೋಕ್ಕೆ ವೆಯ್ಟ್ ಮಾಡಬೇಕಾಗತ್ತವ್ರು. ನಾವು 100% ಬೀಜೋತ್ಪಾದನೆಗೆ 100% ಹೇಳ್ತೀವಿ, ಅದರಲ್ಲಿರ್ತಕ್ಕಂಥ ರಸ ಕಂಪ್ಲೀಟು ಅರಿಶಿನಕ್ಕೆ ಹೋಗಬೇಕು. ಅದಾದಮೇಲೆ ನಾವು ಕಟಾವಕ್ಕಿಂತ ಒಂದು 15-20 ದಿವಸದ ಮುಂಚೆ ಸೋಗು ಕಟಾವು ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಫೆಬ್ರವರಿ ಎಂಡಿಗೆ ಈ ಪ್ರಕ್ರಿಯೆ ಮಾಡಬೇಕಾಗತ್ತೆ. 15 ದಿವಸ ಮುಂಚೆ ಸೋಗು ಕಟ್ ಮಾಡಿ ಒಂದ್ಸರಿ ನೀರು ಕೊಟ್ಟರೆ ಅದ್ರ ಮೇಲೆ ಏನು ಅದು ಸ್ಕಿನ್ ಡೆವಲಪ್ಮೆಂಟು ರಫ್ ಆಗ್ತವೆ, ಬಲಿಯೋದು ಇನ್ನೂ ಕೂಡ ಪ್ರಾಮಿನೆಂಟ್ ಆಗುತ್ತೆ, ಇಳುವರಿನೂ ಸ್ವಲ್ಪ ತೂಕ ಚೆನ್ನಾಗಾಗುತ್ತೆ. ಅದಾಗಿ ಒಂದು 15 ದಿವಸ ಗ್ಯಾಪ್ ಕೊಟ್ಟು ಕಟಾವು ಮಾಡ್ತಕ್ಕಂಥದ್ದು ಅದು ಸಾಮಾನ್ಯ ಎಲ್ಲ ರೈತರು. ಅಲ್ಲಿಲ್ಲೇನಾದ್ರು ಅರ್ಜೆಂಟ್ ಮಾಡ್ಕೊಂಬಿಡ್ತಾರೆ ರೈತರು, ಈಗ ಜನವರಿ ತಿಂಗಳಲ್ಲೇ ಸೋ ಕಟ್ ಮಾಡಿಬಿಡ್ತಾರೆ, ಇನ್ನೂ ಅದು ಸಂಪೂರ್ಣ ಬಲ್ತಿರಲ್ಲ, ಇನ್ನೂ ಅದು ಆಗಿರಲ್ಲ. ಸೊ ಈಗ ಕರ್ಕುಮಿನ್ ಅಂತ ನಾವೇನು ಮಾತಾಡ್ತೀವಲ್ವ, ಎಲ್ಲೆಲ್ಲಿರ್ತಕ್ಕಂಥ ಅಂಶ ಕೂಡ ಗೆಡ್ಡೆಗಳಿಗೆ ಹೋಗೋಕೆ ಅವಕಾಶ ಕೊಡಬೇಕು, ಅದು ಪ್ರಮುಖವಾಗಿ. ನೀವೇನು ಮಾಡ್ತೀರಿ ನಾಸೀರ್ ಅವರು? ನಾವು ಫುಲ್ ಆ ಥರ ಮೆಚುರಿಟಿ ಮಾಡ್ತೀವಿ ಸರ್. ಅಂದರೆ ಇಲ್ಲಿ ನಮ್ಮ ಏರಿಯಾ ಒಂಥರ ಪ್ರಾಬ್ಲಮ್ಮು, ಗುಂಡಲಪೇಟೆ ಏರಿಯಾ ಒಂದು ಪ್ರಾಬ್ಲಮ್ಮು. ನಮ್ಮ ಏರಿಯಾದಲ್ಲಿ ಏನು ಮಾಡ್ತಾರೆ, ನವಂಬರ್ ಎಂಡ್ ಡಿಸೆಂಬರ್ಗೆ ಏನು ಮಾಡಿಬಿಡ್ತಾರೆ, ಹಸಿ ಸೋಗನ್ನ ಕೂದ್ಬಿಟ್ಟು ಇಲ್ಲಾಂದರೆ ಅತ್ತಾಗೀತಾಗಿ ತಳ್ಳಿಬಿಟ್ಟು ತುಳಿದ್ಬಿಟ್ಟು ನೇಂದ್ರ ಗೆಡ್ಡೆ ಕುಂಡಿಸ್ಬಿಡ್ತಾರೆ, ಮುಂದಲ್ಲಿ ಕಿರಾಪನ್ನು ಯೋಚನೆ ಮಾಡಿಬಿಡ್ತಾನೆ. ಮಾಡಿಬಿಟ್ಟು ಇದಕ್ಕೆ ಇಳ್ದು ಬರೋಲ್ಲ, ಅದರಿಂದ ಎಫೆಕ್ಟ್ ಆಗ್ತದೆ. ಗುಂಡಲಪೇಟೆ ಏರಿಯಾದಲ್ಲಿ ಸ್ಟಾರ್ಟಿಂಗ್ ಈರುಳ್ಳಿ, ಅದರಿಂದಾಗಲಿ 40 ಕ್ವಿಂಟಾಲ್ ಯಾರೂ ಬೆಳೀತಾ ಇಲ್ಲ. ಬಟ್ ಅವರು ಒಂದೇ ಕಿರಾಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಬರೋ ಲಾಭ ಇಲ್ಲೇ ಬರುತ್ತೆ. ಇಲ್ಲೇನಾಗುತ್ತೆ, 7 ಕಡೆನೂ ಎಫೆಕ್ಟ್ ಆಗ್ತಾಯಿದೆ. ರೈತರು ಏನು ಮಾಡ್ತಾರೆ, ಹಸಿ ಅಂದರೆ ಒಳ್ಳೆ ಅದಕ್ಕೆ ಆಹಾರ ಹೋಗೋ ಟೈಮ್ನಲ್ಲಿ ಕಟ್ ಮಾಡಿಬಿಡ್ತಾರೆ. ಒಳ್ಳೆ ಪ್ರಯಾಗ ಬಂದ ಮಂಗನಿಗೆ ಸತ್ತು ಅಂತಾರಲ್ಲ, ಆ ರೀತಿ ಒಳ್ಳೆ ಹಸಿರು ಬಂದು ಇದು ಬಂದಾಗ ಈ ಇದು ಕುಂಡ್ಸಕ್ಕೆ ಸಲುವಾಗಿ ಆ ಗೆಡ್ಡೆ ಕುಂಡ್ಸಕ್ಕೆ ಸಲುವಾಗಿ ಕೂದ್ ಬಿಡ್ತಾರೆ. ನೀವು ಗಡ್ಡೆ ತೆಗೆಯೋದು ಯಂತ್ರದ ಸಹಾಯದಿಂದಲ್ಲ ಅಥವಾ ಕೂಲಿ ಆಳುಗಳ ಸಹಾಯದಿಂದ? 7ನೇ ವರ್ಷದವರೆಗೂ ಬರೀ ಲೇಬರ್ಲೆ ತೆಗೆದು, ಲಾಸ್ಟ್ ವರ್ಷದಿಂದ ಈಗೆಲ್ಲ ಮಿಷಿನರಿ ಯೂಸ್ ಮಾಡ್ತಾ ಇದೀವಿ. ಮಿಷಿನ್ ಬಂದಿದೆ ಈಗ. ಹೌದು ಸರ್. ಅದು ಬೀಜೋತ್ಪಾದನೆ ಅರಿಶಿನ ಕೇಳೋಕ್ಕೂ ಏನು ಸಮಸ್ಯೆ ಏನು ಅದಕ್ಕೂ ಸಂಬಂಧ ಏನಿಲ್ಲ. ಸಂಗ್ರಹಣೆ ಹೇಗೆ ಮಾಡ್ತೀರಿ ಬೀಜನ? ಸಂಗಣೆ ಅಂದರೆ ಹೆಂಗ ಎಲ್ಲ ನಾವು ಕ್ಲೀನ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿ, ಈ ಕೆಂಪು ಬ್ಯಾಗ್ಗಳು ಬರ್ತಾವಲ್ಲ ಸರಿ ಪ್ಲಾಸ್ಟಿಕ್ನದು, ಅದರಲ್ಲಿ 50-50 ಕೆಜಿ ಹಾಕಿ ನಾವು ಮನೆ ಒಂದು ಗಾಳಿ ಆಡೋ ಜಾಗದಲ್ಲಿ ನೆಟ್ಟಿಗೆ ಸುಮ್ಮನೆ ಲೈನಾಗಿ ಮಡಗ್ಬಿಟ್ರೆ ಅದು ಗಾಳಿ ಆಡ್ಕೊಂಡು ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗಲ್ಲ. ಅಲ್ಲೇನಾದರೂ ತಾಂತ್ರಿಕ ಕ್ರಮಗಳಿದೆಯಾ ಬೀಜ ಸಂಗ್ರಹಣೆ ಮಾಡೋ ಜಾಗದಲ್ಲಿ? ಅದೇ ತಾಂತ್ರಿಕ ಅಂತಂದರೆ ನೀರು ಬೀಳದೇ ಇರತಕ್ಕಂಥ ಜಾಗದಲ್ಲಿ ಒಂದು ಗುಂಡಿನ ತೆಗೆದು ಅದಕ್ಕೆ ಮರದ ಹೊಟ್ಟು ಇದೆ. ಈಗ ಯಾರು ರೈತರು ಮಾಡ್ತಾ ಇಲ್ಲ ಅದನ್ನ, ಇವ್ರೇನು ಮಾಡ್ತಾರೆ ಚೆನ್ನಾಗೇ ಇದೆ, ಈಸಿನೂ ಇದೆ, ಆಮೇಲೆ ವಿಸಿಬಿಲಿಟಿ ಕಣ್ಣಿಗೆ ಕಾಣಿಸ್ತಿರುತ್ತೆ, ಆಮೇಲೆ ಮೊಳಕೆ ಬರೋದೆಲ್ಲ ಕಾಣುತ್ತೆ. ಬಟ್ ಅದು ಆ ಥರ ಮಾಡೋಕ್ಕಿಂತ ಮುಂಚೆ ಅವರೊಂದು ಬೀಜೋಪಚಾರ ಮಾಡಿರ್ತಾರೆ, ಅದು ಒಳ್ಳೆಯದು. ಯಾಕಂದರೆ ಆ 3 ತಿಂಗಳುಗಳ ಕಾಲ ಏನಿದೆಯಲ್ಲ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಕಾಲ ಏನು ಬೀಜನ ನಾವು ಶ್ರಿಂಕ್ ಆಗುತ್ತೆ, ಇದು ನೋಡಬೇಕು. ಅವ್ರೇನೋ 1 ಟನ್ ಇಟ್ಟಿದ್ರೆ 1 ಟನ್ ಇರೋಲ್ಲ ಬೀಜ, ಅಂದರೆ ಬೀಜ ಅಷ್ಟಿರುತ್ತೆ, ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಒಂದ್ಸರಿ ಒಂದು ಬೀಜೋಪಚಾರ ಮಾಡಿ ಅದರ ಇಟ್ಟರೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೋಬೋದು, ಯಾಕಂದರೆ ಅದರ ಮೊಳಕೆನ ನಾವು ರಿಟೈನ್ ಮಾಡ್ಕೋಬೇಕಾಗುತ್ತೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲ್ಲಿಕ್ಕೆ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬೇಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ.